ವಿಷಯುಕ್ತವಾಗಿರ್ತಕ್ಕಂಥ ಒಂದು ತರಕಾರಿಗಳಾಗಿರ್ತವೆ. ಅವನ್ನು ಯಾವನ್ನು ಕೂಡ ನೇರವಾಗಿ ಅವನು ತೊಳೆದೇ ತಿನ್ನುವಷ್ಟು ಧೈರ್ಯ ನಮಗಿಲ್ಲ. ಈಗ ಡಾಕ್ಟರ್ ಕಡೆ ಒಂದು ಕಡೆ ಹೋದರೆ ನೀವು ಫ್ರೆಶ್ ತರಕಾರಿ ತಿನ್ನಬೇಕು, ನೀವು ಆದಷ್ಟು ಕುದಿಸಬೇಡಿ, ಫ್ರೆಶ್ ತರಕಾರಿ ತಿಂದರೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳೆಲ್ಲವೂ ನಿಮಗೆ ಸಿಗ್ತದೆ. ಅಥವಾ ಬೇಯಿಸಿದರೆ ಅಥವಾ ತೊಳೆದ್ರೆ ಅಥವಾ ಇನ್ನೊಂದು ಮಾಡಿದರೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಹೋಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ಖಂಡಿತವಾಗ್ಲೂ ಹೇಳ್ತೀನಿ, ಈಗ ಬೆಳೀತಕ್ಕಂಥ ಒಂದು ಅಥವಾ ಈಗ ದೊರೀತಕ್ಕಂಥ ತರಕಾರಿಗಳನ್ನ ಖಂಡಿತವಾಗ್ಲೂ ನಾವು ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಷ್ಟು ಕೂಡ ವಿಷ ಇರ್ತಕ್ಕಂಥದ್ದನ್ನ ನಾವು ಕಂಡುಕೊಂಡಿದ್ದೇವೆ. ಅದರಿಂದಾಗಿ ಈ ತಾರಸಿ ಕೈ ತೋಟ ಇರ್ಬೋದು ಅಥವಾ ನಮ್ಮ ಮನೆಯ ಹಿತ್ತಲಲ್ಲಿ ಇರ್ತಕ್ಕಂಥ ಕೈ ತೋಟ ಇರ್ಬೋದು, ಇವು ತರಕಾರಿ ಮಾಡತಕ್ಕಂಥ ಭಾಳಷ್ಟು ಅವಶ್ಯಕತೆ ಇದೆ. ಇದು ಖಂಡಿತ ಇವತ್ತಿನ ಒಂದು ನೀಡ್ ಆಫ್ ದಿ ಅವರ್ ಅಂತ ಹೇಳ್ಬೋದು. ಸಾಮಾನ್ಯವಾಗಿಯೋ ಪೇಟೆಗಳಲ್ಲಿ ಮನೆ ಮಾಡಿಕೊಂಡಂಥವ್ರು ಕಡಿಮೆ ಒಂದು ಸ್ಥಳಾವಕಾಶ ಇರುವಂಥವ್ರು ಈ ತರಸಿ ಕೃಷಿಯನ್ನು ಒಂದು ಅವಲಂಬಿಸುವಂಥ ಒಂದು ಅವಕಾಶ ಇದೆ ಅಂತ ಹೇಳಿ. ಇದರ ಜೊತೆಗೆ ಸಮಯದ ಸದುಪಯೋಗ ಆಗ್ತದೆ, ಹಾಗೆಯೇ ಅಡುಗೆ ಮನೆಯ ವೇಸ್ಟ್ ಅಥವಾ ತ್ಯಾಜ್ಯಗಳಿರ್ತವೆ ಅವುಗಳ ಒಂದು ಮರುಬಳಕೆಗೂ ಕೂಡ ಇದೊಂದು ಪೂರಕ ವ್ಯವಸ್ಥೆ ಆಗ್ತದೆ ಅಂತ ಹೇಳಿ ಸ್ವಲ್ಪ ವಿಸ್ತಾರವಾಗಿ ಹೇಳಿದ್ರೆ ಬಗ್ಗೆ. ಖಂಡಿತ, ಯಾಕಂದ್ರೆ ಈಗ ನೋಡಿ, ನಾವು ತರಸಿ ಕೈತೋಟ ಅಥವಾ ಮನೆ ಹತ್ರ ಕೈತೋಟ ಮಾಡೋದು ಯಾಕೆ ಬೇಕಂತಂದ್ರೆ, ಖಂಡಿತ ಎಲ್ಲರೂ ಒಂಥರ ಯಾಂತ್ರಿಕ ಜೀವನದಲ್ಲಿ ಯಾಂತ್ರಿಕ ಬದುಕಿನಲ್ಲಿ ಮುಳುಗಿ ಹೋಗಿದ್ದಾರೆ. ಅವರು ಈಗ ಕಂಪ್ಯೂಟರ್ಗಳ ಮುಂದೆ ಕೂತು ಅಥವಾ ಜಾಸ್ತಿ ಮಕ್ಕಳು ಸಮೇತ 24 ಗಂಟೆ ಓದು ಅಂದ್ರೆ ಎಲ್ಲಿ ಓದ್ತಾರೆ, ಓದ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಓದದ್ದು ರಿಟೈನ್ ಆಗ್ಬೇಕಂದ್ರೆ ಅವ್ರಿಗೆ ರಿಫ್ರೆಶ್ ಆಗ್ಬೇಕು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಒಂದು ಕೈತೋಟ ಮಾಡುವಂಥ ಹವ್ಯಾಸ ಇದೆಯಲ್ಲ, ಅದು ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಇದರಿಂದ ಏನಾಗುತ್ತೆ ಅಂತಂದರೆ, ಒಂದು ಮೈಂಡ್ ಫ್ರೆಶ್ನೆಸ್ ಆಗುತ್ತೆ, ಎರಡನೇದು ನಿಮಗೆ ನೀವೇ ಬೆಳೆದಂಥ ತರಕಾರಿಗಳು ನೀವು ತಿನ್ನೋದ್ರಿಂದ ಖಂಡಿತ ನಿಮಗೆ ಯಾವುದೇ ಒಂದು ಆತಂಕ ಇಲ್ಲದೆ ತಿನ್ಬೋದು. ಮತ್ತು ಈ ಸೂರ್ಯನ ಬೆಳಕಿಗೆ ನಾವು ಮನುಷ್ಯ ಒಡ್ಕೊಳ್ತಾ ಇಲ್ಲ. ಈಗ ತಾವು ಈಗ ನೋಡ್ಬೋದು, ಪ್ರತಿಯೊಬ್ಬರು ಕೂಡ ಎಲ್ಲ ಡಯಾಬೆಟಿಕ್ಕು ಅಥವಾ BP ಇವೆರಡರಲ್ಲಿ ಯಾರಾದರೂ ಅಣ್ಣ ತಮ್ಮ ಇಬ್ಬರೂ ಇರ್ಬೋದು ಅಥವಾ ಯಾರಾದರೂ ಒಂದಂತೂ ಗ್ಯಾರಂಟಿ ಇರತಕ್ಕಂಥ ಕಂಪ್ಲೇಂಟ್ ಇರ್ತದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ನಾವು ಈ ಬಿಸಿಲಲ್ಲಿ ಕೆಲಸ ಮಾಡದೇ ಇರತಕ್ಕಂಥದ್ದು, ಬಿಸಿಲಿಗೆ ಹೋಗದೇ ಇರತಕ್ಕಂಥದ್ದು. ಇವನ್ನು ಹೆಣ್ಮಕ್ಳು ನೋಡ್ಬೋದು, ಎಲ್ಲ ಒಂದು ಚೂರು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗೋದು ಒಂದು ಚಿತ್ರ ಇಟ್ಕೊಂಡು ಹೋಗ್ತಾರೆ. ಸೊ ಅವರಿಗೆ ಇನ್ನೂ ಗೊತ್ತಾಗಿಲ್ಲ ನಮಗೆ ಬಿಸಿಲು ಅತ್ಯಂತ ಪ್ರಾಮುಖ್ಯವಾದ್ದು, ಅದು ಬೇಕು ಅಂತಕ್ಕಂಥದ್ದು ಇವತ್ತಿಗೂ ಅವ್ರಿಗೆ ಇನ್ನೂ ಅರ್ಥ ಆಗಿಲ್ಲ. ಆದರೆ ಯಾರ್ಯಾರು ಟೆರೇಸ್ ಗಾರ್ಡನ್ ಮಾಡ್ತಾರೆ ಅವ್ರು ಮಾಡೋ ಹೊತ್ತಿಗೆ ಖಂಡಿತವಾಗ್ಲೂ ಅವ್ರಿಗೆ ಅರ್ಥ ಆಗಿದೆ, ನಾನು ಟೆರೇಸ್ ಗಾರ್ಡನಿಂಗ್ ಅಥವಾ ನನ್ನ ಕೈತೋಟ ಮಾಡುವ ಸಂದರ್ಭದಲ್ಲಿ ಅವ್ರು ಮಾಡಿದಂಥ ಒಂದು ಕೆಲಸಕ್ಕೆ ಅಥವಾ ಒಂದು ಬೆವರಿಗೆ ಅವರು ಮಾಡ್ತಕ್ಕಂಥ ಸಿಗ್ತಕ್ಕಂಥ ಬಿಸಿಲಿಗೆ ಖಂಡಿತವಾಗ್ಲೂ ಅವರ ಆರೋಗ್ಯ ಅವರಿಗೆ ಗೊತ್ತಿಲ್ಲದೇನೆ ಪರೋಕ್ಷವಾಗಿ ಸರಿಯಾಗಿರ್ತಕ್ಕಂಥದ್ದು. ನಾವು ಎಷ್ಟೋ ರೈತರು ಅಥವಾ ನಮ್ಮ ನಗರವಾಸಿಗಳು ನಮಗೆ ಹೇಳಿರ್ತಕ್ಕಂಥದ್ದು ನಮಗೆ ಗೊತ್ತಾಗಿದೆ. ಈಗ ತಾರಸಿ ಕೃಷಿ ಮತ್ತು ಕೈತೋಟ ಇದನ್ನ ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ಯಾವ ರೀತಿ ಒಂದು ಪೂರ್ವ ಸಿದ್ಧತೆ ಒಂದು ಯೋಜನೆಯನ್ನ ಮಾಡಿಕೊಳ್ಬೇಕು? ಹೌದು ಸರ್, ಇದು ಬಹಳ ಬಹಳ ಮುಖ್ಯವಾದ ಪ್ರಶ್ನೆ. ಯಾಕಂದ್ರೆ ಒಂದು ಒಂದು ಅಡುಗೆ ಮಾಡಬೇಕಂದ್ರೂ ಕೂಡ ಒಂದಷ್ಟು ಪಟ್ಟಿಗಳು ಮಾಡ್ತೀವಿ. ಈ ಒಂದು ಯಾವುದಾದ್ರೂ ಒಂದು ಹೊಸ ರುಚಿ ಒಂದು ತಿಂಡಿ ಮಾಡಬೇಕು, ಒಂದು ಏನಾದರೂ ಮಾಡಬೇಕಂತ ಹೇಳಿದ ಕೂಡಲೇ ನಾವು ಖಂಡಿತವಾಗ್ಲೂ ಒಂದು ಪಟ್ಟಿ ಮಾಡಿ ಇಟ್ಕೊಳ್ತೇವೆ. ಆ ಪಟ್ಟಿಗಳಲ್ಲಿ ಈ ತಾರಸಿ ಕೈತೋಟ ಅಥವಾ ಕೈತೋಟ ಮಾಡೋದಾದರೆ ಅದು ಖಂಡಿತ ಟೆರೆಸ್ ಮೇಲೆಗೇನೆ ಬೇರೆ ಒಂದು ಪ್ಲಾನ್, ಅದು ಮತ್ತೆ ಕೆಳಗೆ ನೀವು ಭೂಮಿ ಮೇಲೆ ಮಾಡ್ತಕ್ಕಂಥದ್ದಕ್ಕೆ ಬೇರೆ ಒಂದು ಯೋಜನೆ ಮಾಡ್ಕೊಳ್ಬೇಕಾಗ್ತದೆ. ಮೇಲೆ ಟೆರೆಸ್ ಮೇಲೆ ಮಾಡೋದಾದ್ರೆ ಅದು ಖಂಡಿತವಾಗ್ಲೂ ಬೇರೆ ಬೇರೆ ಪರಿಕರಗಳು ಬೇಕಾಗುತ್ತೆ. ಉದಾಹರಣೆಗೆ ಅದಕ್ಕೆ ಚಟ್ಟಿಗಳು ಇರ್ಬೋದು ಅಥವಾ ಕುಂಡಗಳು ಅಂತ ಹೇಳ್ತೀವಿ, ಮತ್ತೆ ಕೆಲವು ಈ ಟ್ರೇಸು ಗ್ರೋ ಬ್ಯಾಗ್ಸು, ಕೆಲವರು ಇನ್ನೇನು ಮಾಡೋದು, ಮರದ ಅಲಗೆಗಳು ಅಥವಾ ರೀಪ್ಗಳನ್ನು ಹತ್ತತ್ರ ಜೋಡಣೆ ಮಾಡಿ ಅದನ್ನೊಂದು ತೊಟ್ಟಿ ಥರ ಮಾಡಿಕೊಂಡು, ಯಾಕಂದರೆ ಮುಖ್ಯವಾಗಿ ಏನು ಗೊತ್ತಾ, ಟೆರೇಸ್ ಗಾರ್ಡನಲ್ಲಿ ಪ್ರಾಬ್ಲಮ್ ಆಗೋದು ನಿಮಗೆ ವೆಯ್ಟ್ ಜಾಸ್ತಿ ಆಗಬಾರ್ದು. ಯಾಕಂದರೆ ಕೆಲವರು ಹೇಳ್ಬೋದು ಲೋಡ್ ಗಟ್ಟಲೆ ಮಣ್ಣು ತಗೊಂಡೋಗಿ ಅಲ್ಲಿ ತರಕಾರಿ ಮಾಡಿಬಿಡೋಣ ಅಂತಾರೆ, ಲಾಸ್ಟಿಗೆ ಎಂಡ್ ಅಪ್ ವಿತ್ ಪ್ರಾಬ್ಲಮ್. ಏನಪ್ಪ ಅಂದರೆ ಲೀಕೇಜು, ಮತ್ತು ಒಂದು ಕಡೆಯಿಂದ ವೆಯ್ಟ್ ತಡೆದೇ ಕುಸಿದೋಗ್ತಕ್ಕಂಥ ಒಂದು ಸಮಸ್ಯೆಗಳು ಇವೆಲ್ಲ ಬರ್ತವೆ. ಆದ್ದರಿಂದಾಗಿ ಇವೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ನಾವು ಒಂದು ಟೆರೆಸ್ ಗಾರ್ಡನಿಗೆ ಅಥವಾ ತಾರಸಿ ಕೃಷಿ ಮಾಡೋದಾದರೆ ಭಾಳಷ್ಟು ಯೋಜನೆ ಬೇಕಾಗ್ತದೆ. ಅದರಲ್ಲೂ ಕೂಡ ತೂಕ ಕಡಿಮೆ ಇರತಕ್ಕಂಥ ಒಂದು ವಸ್ತುಗಳನ್ನು ಈ ಒಂದು ಇದರಲ್ಲಿ ಫಿಲ್ಲಿಂಗ್ ಮೆಟೀರಿಯಲ್ ಅಥವಾ ಮಣ್ಣು ಮಿಕ್ಸರ್ ಪಾಟ್ ಮಿಕ್ಸರ್ಗೆ ಬಳಕೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಒಂದು ಮೂರು ಬಗೆಯ ಒಂದು ಇದನ್ನು ನೋಡ್ಬೋದು, ಒಂದು ಮಣ್ಣು ಬೇಕು. ಮಣ್ಣಿನಲ್ಲೂ ಕೂಡ ಕೆಂಪು ಮಣ್ಣು ಸಿಗಲಿಲ್ಲ ಅಂದರೆ ಒಂದು ಸ್ವಲ್ಪ ಕಪ್ಪು ಮಣ್ಣು ಸಿಗ್ತದೆ ಅಂತಕ್ಕಂಥವ್ರು ಇದ್ದರೆ ಕಪ್ಪು ಮಣ್ಣು ಜೊತೆಗೆ ಹೊಯ್ಗೆ ಕೂಡ ಸೇರಿಸ್ಕೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ಕೋಕೋ ಪೀಟ್ ಅಂತಕ್ಕಂಥದ್ದು ಇನ್ವೇರಿಯಬಲಿ ಪ್ರತಿಯೊಬ್ಬ ತಾರಸಿ ಕೃಷಿ ಮಾಡ್ತಕ್ಕಂಥವ್ರು ಈ ತೆಂಗಿನ ಪುಡಿಯಿಂದ ಆಗಿರ್ತಕ್ಕಂಥ ಗೊಬ್ಬರ ಅಂತ ಬರುತ್ತೆ, ತೇಮ್ಶಿ ಗೊಬ್ಬರ ಅಂತ ಹೇಳ್ತೀವಿ, ಅಥವಾ ಕೋಕೋಪಿಟ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ನಿಮ್ಮ ಇದು ಎಲ್ಲ ಕಡೆಗೆ ಕೆಲವು ಗೊಬ್ಬರದ ಅಂಗಡಿಗಳಲ್ಲಿ ಸಿಗ್ತದೆ, ಕೆಲವರು ನರ್ಸರಿ ಟ್ರೇಗಳು ಮಾಡ್ತಕ್ಕಂಥವ್ರು ಇರ್ತಾರಲ್ಲ ಅವ್ರ ಕಡೆ ಕೂಡ ಸಿಗ್ತದೆ. ಅದರಿಂದಾಗಿ ಅದು ಭಾಳ ಭಾಳ ಮುಖ್ಯ ಆಗುತ್ತೆ. ಮಣ್ಣು, ಗೊಬ್ಬರ ಮತ್ತು ಈ ಕೋಕೋಪಿಟ್ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಪಾಟ್ ಮಿಕ್ಸರ್ ತಯಾರು ಮಾಡಿಕೊಂಡು ನಾವು ಯಾವ ರೀತಿ ಪಾಟ್ಗಳು ಬೇಕು ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಬರ್ತದೆ. ನಿಮಗೆ ಉದಾಹರಣೆಗೆ ಒಂದು ಗಿಡ ಎತ್ತರವಾಗಿರ್ತಕ್ಕಂಥ ಗಿಡ ನಾಟಿ ಮಾಡ್ತೀರಾ, ಆವಾಗ ಎತ್ತರ ಜಾಸ್ತಿ ಬೇಕಾಗುತ್ತೆ, ಇದರ ಪಾಟ್ ಕೂಡ ಎತ್ತರ ಜಾಸ್ತಿ ಬೇಕಾಗುತ್ತೆ. ನೀವು ಖಾಲಿ ಒಂದು ಸೊಪ್ಪು ತರಕಾರಿಗಳು ಮಾಡ್ತೀವಿ ಅಂದರೆ ಅಗಲ ಜಾಸ್ತಿ ಬೇಕು, ಎತ್ತರ ಕಡಿಮೆ ಸಾಕಾಗತ್ತೆ. ಅರ್ಧದಿಂದ ಮುಕ್ಕಾಲು ಹೈಟ್ ಎತ್ತರ ಇರತಕ್ಕಂಥ ಅಗಲ ಟ್ರೇಗಳನ್ನು ಅಥವಾ ಮಾಡಿಫೈಡ್ ನಿಮಗೆ ಬೇಕಾದ ರೀತಿಯಲ್ಲಿ ರೀಪ್ಗಳನ್ನು ಅಥವಾ ಅಲಿಗೆಗಳನ್ನು ಬಡಿದು ಅದನ್ನು ಡೈರೆಕ್ಟ್ ನೇರವಾಗಿ ನೆಲಕ್ಕೆ ಅದರ ನಿಮ್ಮ ಬಿಲ್ಡಿಂಗಿಗೆ ತಾಗದಾಗೆ ಸ್ವಲ್ಪ ಕಲ್ಲುಗಳನ್ನಿಟ್ಟು ಎತ್ತರಿಸಿ ಮಾಡ್ಬೋದು. ಈ ರೀತಿ ಮಾಡಿಕೊಂಡು ಖಂಡಿತವಾಗ್ಲೂ ಯೋಜನೆ ಮಾಡ್ಕೋಬೇಕಾಗತ್ತೆ. ಅದರ ಜೊತೆ ಜೊತೆಯಲ್ಲಿ ಈ ಗೊಬ್ಬರಗಳಂದ ತಕ್ಷಣ ಇದರಲ್ಲಿ ನಾವು ಹೊರಗಿಂದ ಆಗ್ತಕ್ಕಂಥ ಗೊಬ್ಬರಗಳು ಅದರಿಂದಲೇ ಆಗ್ತಕ್ಕಂಥದ್ದು ಅಂದರೆ ನಮಗೆ ಏನು ತರಕಾರಿ ಫಸಲು ಬರ್ತದೆ ಅದೆಲ್ಲ ಕೂಡ ನಾವು ಹೊರಗಿಂದೇ ತರಬೇಕು. ಯಾಕಂದರೆ ಮಣ್ಣಲ್ಲಿ ಏನಿಲ್ಲ, ನಾವು ಮಣ್ಣು ಉಪಯೋಗಿಸ್ತಾ ಇಲ್ಲ, ಎಲ್ಲೊಂದಲೋ ತಂದಿರ್ತಕ್ಕಂಥ ಮಣ್ಣು. ಆದ್ದರಿಂದಾಗಿ ನೀವು ಆಗಿಂದಾಗ್ಗೆ ಒಂದು ವಾರಕ್ಕೆ 15 ದಿವಸಕ್ಕೊಂದ್ಸರ್ತಿ ಏನಾದರೂ ಒಂದು ನಾವು ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಊಟ ಹೀಗೆ ಮಾಡ್ತೀವಲ್ಲ, ಹಾಗೆ ಇದಕ್ಕೆ ವಾರಕ್ಕೆ ಅಥವಾ 15 ದಿವಸಕ್ಕೊಂದ್ಸರ್ತಿ ಏನಾದರೂ ಹೊಸ ಹೊಸ ಗೊಬ್ಬರಗಳು ಮಣ್ಣಿನ ಮಿಕ್ಸ್ಚರ್ಗಳನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಇರ್ತಕ್ಕಂಥದ್ದು ಕಡಿಮೆ ಪೋಷಕಾಂಶ, ಆ ಕಡಿಮೆ ಮಣ್ಣು, ಹಾಗಾಗಿ ಅದು ಕೆಲವು ಸತಿ ನೀರು ಹಾಕಿದಾಗ ತೊಳೆದು ಹೋಗುವ ಸಾಧ್ಯತೆ ಇರ್ತದೆ. ಎರಡನೇದಾಗಿ ಬಳಕೆ ಮಾಡಿಕೊಂಡು ಅದು ಗಿಡಕ್ಕೆ ಸೊರಗುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ಇದನ್ನು ಕೂಡ ನೋಡಬೇಕು. ಮತ್ತೆ ಬಳಸುವ ವಿಧಾನ ಬಹಳ ಬಹಳ ಮುಖ್ಯ. ಯಾಕಂದ್ರೆ ಬಳಸುವ ಗೊಬ್ಬರಗಳು ಬಳಸುವಂಥ ವಿಧಾನ ಇದೆಯಲ್ಲ, ನೀರು ಮಾಡಿ ಹಾಕ್ಬೋದು ಅಥವಾ ಚೆನ್ನಾಗಿ ಕಳಿಸಿ ಇನ್ನೇನು ಗಿಡಕ್ಕೆ ಸಿಗ್ತದೆ ಅಲ್ಲ ಅಂತ ಒಂದು ಪುಡಿ ಗೊಬ್ಬರ ಕೊಟ್ಟರೆ ಅದು ಖಂಡಿತ ಇಮಿಡಿಯೇಟ್ ಸಿಗ್ತದೆ ಮತ್ತು ನಮಗೆ ಒಳ್ಳೆ ರಿಸಲ್ಟ್ ಕೂಡ ಸಿಗ್ತದೆ. ಇದರಲ್ಲಿ ಇನ್ನೊಂದು ಕೆಲವಾರು ಪ್ರಮುಖ ಅಂಶಗಳು ಅಂತಂದ್ರೆ ಟೆರೇಸ್ ಗಾರ್ಡನ್ ಅಲ್ಲಿ ಗಿಡಗಳನ್ನು ಮಾಡೋದು ಕಲಿಬೇಕು ನಾವು. ಗಿಡದ ಅಲ್ಲಿ ನರ್ಸರಿ ನಿಮ್ಮ ಟೆರೇಸ್ ಮೇಲೇನೆ ಒಂದು ನರ್ಸರಿ ಮಾಡ್ಕೊಳ್ಬೇಕು. ಆ ನರ್ಸರಿಗೆ ಒಂದು ಸೊಳ್ಳೆ ಪರದೆ ಮನೆ ಮಾಡ್ಕೊಳ್ಳೋದು ಬಹಳ ಬಹಳ ಮುಖ್ಯ. ಈಗ ಉದಾಹರಣೆಗೆ 40 ಮೆಶ್ ನೆಟ್ ಅಂತ ಸಿಗುತ್ತೆ, ಆದರೆ 40 mm ಅಂದರೆ ಅಷ್ಟೇ ಸಣ್ಣ ಗಾತ್ರದ ಸೊಳ್ಳೆ ಪದದಗಿಂತಲೂ ಚಿಕ್ಕ ಗಾತ್ರದ ಒಂದು ರಂಧ್ರಗಳಿರ್ತಕ್ಕಂಥ ಒಂದು ನೆಟ್ ಸಿಗುತ್ತೆ, 40 ಮೆಶ್ ನೆಟ್ ಅಂತ. ಅದನ್ನು ನೀವು ಸಣ್ಣ ಒಂದು ಎಷ್ಟು ನರ್ಸರಿ ಮಾಡ್ಕೊಳ್ಬೇಕಂತಿದ್ರಿ ಅದನ್ನು ಅಷ್ಟು ಜಾಗಕ್ಕೆ ಒಂದು 3 ಅಡಿ ಅಥವಾ 4 ಅಡಿ ಅಥವಾ ಒಂದೆರಡು ಅಡಿ ಅಗಲದಲ್ಲಿ ನೀವು ಅದನ್ನು ಒಂದು ಕೌಚಿ ಹಾಕಿ ಅದಕ್ಕೆ ಯಾವುದೇ ಕೀಟಗಳು ಒಳಗೆ ಹೋಗದಾಗೆ ಒಂದು ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಅದರ ಜೊತೆಯಲ್ಲಿ ಇನ್ನೊಂದು ಪ್ರೋಟ್ರೇಸ್ ಅಂತ ಬರುತ್ತೆ. ಈ ಸಸಿಗಳು ಮಾಡಬೇಕಂದ್ರೆ ನೀವು ಮಣ್ಣನ್ನು ಹರಡಿ ಅಲ್ಲೇ ಗಿಡ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಮಣ್ಣು ನೀರು ಹಾಕಿದ ತಕ್ಷಣ ತೊಳೆದು ಹೋಗುವ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ಪ್ರೋಟ್ರೇಸ್ ಮಾಡುವಂಥದ್ದು ಬಹಳ ಮುಖ್ಯ. ಈ ಪ್ರೋಟ್ರೇಸ್ ಅಂದ್ರೆ ಅದು ಏನಿಲ್ಲ, ಪ್ಲಾಸ್ಟಿಕ್ನ ಸಣ್ಣ ಸಣ್ಣ ಕಪ್ಪುಗಳು, ಕುಂಡಗಳು, ಸಣ್ಣ ಸಣ್ಣ ಕುಂಡಗಳು. ಉದಾಹರಣೆಗೆ ಎಷ್ಟು ಚಿಕ್ಕ ಸಿಗ್ತದಂದ್ರೆ 98 ಕುಣಿಕೆಗಳಿರ್ತಕ್ಕಂಥ ಒಂದು ಕಪ್ಪುಗಳಿರ್ತಕ್ಕಂಥ ಒಂದು ಟ್ರೇ ಸಿಗುತ್ತೆ. ಅದರ ಬೆಲೆ ಬಹಳ ಕಡಿಮೆ ಇರ್ತದೆ, ಒಂದು 50 ರೂಪಾಯಿ ಒಳಗೆ ಸಿಗ್ತಕ್ಕಂಥದ್ದು ಇರ್ತದೆ, ಅಥವಾ ಒಳ್ಳೆ ಗುಣಮಟ್ಟದ್ದಂದ್ರೆ 100 ರೂಪಾಯಿವರೆಗೂ ಸಿಗ್ಬೋದು. ಈ ರೀತಿ ಇದನ್ನ ಇದೆಲ್ಲ ಏನ್ ಹೇಳ್ತೀವಿ, ಕೋಕೋಪಿಟ್ ಜಾಸ್ತಿಯಾಗಿ ಉಪಯೋಗಿಸಿ ಸ್ವಲ್ಪ ಅಟ್ಟಿ ಗೊಬ್ಬರ ಅಂದ್ರೆ ಈ ಇದು ಎರೆಹುಳು ಗೊಬ್ಬರ ಮಿಕ್ಸ್ ಮಾಡಿ ಅದನ್ನ ಮಾಡಿದ್ರೆ ಗಿಡಗಳು ಮಣ್ಣು ಹಾಕಬಾರ್ದು. ಇದಕ್ಕೆ ಪ್ರೋಟ್ರೇ ಮಾಡ ವಿಧಾನದಲ್ಲಿ ಗಿಡಗಳು ಬೆಳೆಸುವಾಗ ಯಾವುದೇ ಕಾರಣಕ್ಕೆ ಮಣ್ಣು ಹಾಕ್ಬೇಡಿ. ಮಣ್ಣು ಹಾಕಿದ್ರೆ ಏನಾಗ್ತದಂದ್ರೆ ಅದನ್ನ ನೀವು ಕೀಳಿಕ್ ಬರೋದಿಲ್ಲ, ಕಿತ್ತಾಗ ಅದು ನಿಮ್ಮ ಗಿಡ ಮಾತ್ರ ಬರ್ತದೆ, ಬೇರು ಬರೋದಿಲ್ಲ. ಬೇರು ಸಮೇತ ಗಿಡ ಬರಬೇಕಂತಂದ್ರೆ ಅದನ್ನ ಖಂಡಿತವಾಗ್ಲೂ ನಾವು ಈ ಕೋಕೋಪಿಟ್ಟು ಅಥವಾ ಅದ್ರ ಜೊತೆಯಲ್ಲಿ ಎರೆಗೊಬ್ಬರ ಇವನ್ನ ಮಿಕ್ಸ್ ಮಾಡಿ ನಾವು ಹಾಕಿದಾಗ ಚೆನ್ನಾಗಿ ಗಿಡಗಳು ಬೆಳೀತದೆ. ನಂತರ ಅದನ್ನ ಕಿತ್ತಾಗ ಅದು ಸಾಧಾರಣ 15 ರಿಂದ 20 ದಿವಸ ಮ್ಯಾಕ್ಸಿಮಮ್ ಅಂದ್ರೆ 20 ದಿವಸ ಒಳಗೆ ಆ ಗಿಡನ ತೆಗೆದು ಬಳ್ಳಿ ತರಕಾರಿ ಇರ್ಬೋದು ಅಥವಾ ಬೇರೆ ಬೇರೆ ಗಿಡಗಳನ್ನ ನಾವು ಅದನ್ನ ಬೆಳೆಸಿ ಆ ರೀತಿ ಮಾಡುವಂಥದ್ದು ಬಹಳ ಮುಖ್ಯ. ಇದು ಒಂದು ಅಂಶ. ನೆರಳು ಬಲೆ ಕೆಲವು ಬೇಕಾಗತ್ತೆ. ನೆರಳು ಬಲೆ ಎಲ್ಲರೂ ಮಾಡ್ಕೊಳಕ್ ಹೋಗ್ಬೇಡಿ. ಉದಾಹರಣೆಗೆ ರೈನ್ ಶೆಲ್ಟರ್ ಅಂತ ಮಾಡ್ಕೊಳ್ತಾರೆ. ರೈನ್ ಶೆಲ್ಟರ್ ಅಂತ ಹೇಳಿದ್ರೆ ಅದು ನೆರಳು ಬಲೆ ಅಲ್ಲ. ರೈನ್ ಶೆಲ್ಟರ್ ಅಂದ್ರೆ ಮಳೆಗೆ ತಡೆ ಒಡ್ಡು ರಕ್ಷಣೆ ಕೊಡ್ತಕ್ಕಂತ ಒಂದು ಇದು ಬೇಕಾಗತ್ತೆ. ಅದನ್ನ ನೀವು ಮಾಡ್ಕೊಳ್ಳೋದು ಕೆಲವು ಸತಿ ಒಳ್ಳೇದಾಗತ್ತೆ. ಯಾಕಂದ್ರೆ ಈ ಇಲ್ಲಿ ಧಾರಾಕಾರ ಮಳೆ 4000 ಮಿಲಿಮೀಟರ್ ಮಳೆ ಬೀಳೋದ್ರಿಂದ ಈ ಮಣ್ಣು ಎಲ್ಲ ನಿಮ್ಮ ಹಾಕಿದಂತ ಪೋಷಕಾಂಶಗಳೆಲ್ಲೂ ಕೊಚ್ಚಿ ಹೋಗೋ ಸಾಧ್ಯತೆ ಇರ್ತದೆ. ಹಾಗಾಗಿ ನಿಮ್ಮ ಸಣ್ಣ ಪ್ರದೇಶದಲ್ಲಿ ಎಲ್ಲಿ ನೀವು ತರಕಾರಿ ಟೆರೇಸ್ ಗಾರ್ಡನಿಂಗ್ ಮಾಡ್ಬೇಕಂತಿದ್ದೀರಿ ಅದರ ಮೇಲೆ ಸಣ್ಣ ಒಂದು ರೈನ್ ಶೆಲ್ಟರ್ ಮಾಡ್ತಕ್ಕಂಥದ್ದು ಬಹಳ ಅವಶ್ಯಕತೆ ಬೀಳ್ತದೆ. ಮತ್ತು ಇನ್ನು ಬೇಸಿಗೆಯಲ್ಲಿ ನೀವು ಸೊಪ್ಪು ತರಕಾರಿಗಳನ್ನು ಮಾಡೋದಾದ್ರೆ ಆದಷ್ಟು ಶೇಡ್ ನೆಟ್ ಉಪಯೋಗಿಸಿ ಬೆಳೆಸಿದ್ರೆ ಅದು ಸ್ವಲ್ಪ ನೆರಳಿನ ಅಂಶ ಆಂಶಿಕ ನೆರಳು ಬಿಸಿಲು ಸಿಕ್ಕಿದ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಬಿಸಿಲು ಸಿಕ್ಕಿದಾಗ ಕೆಲವು ಸರ್ತಿ ಈ ಟೆರೇಸ್ನ ಹೀಟ್ ಇದರಿಂದಾಗಿ ಕೆಲವು ಸರ್ತಿ ಚೆನ್ನಾಗಿ ಬರದೇ ಇರುವಂತಹ ಸಾಧ್ಯತೆ ಇರ್ತದೆ, ಅಲ್ಲಿ ಬೇಕಾಗತ್ತೆ. ಬಟ್ ಯಾವುದೇ ಕಾರಣಕ್ಕೆ ಬಳ್ಳಿ ತರಕಾರಿಗಳನ್ನು ಮಾಡಿದಾಗ ನೀವು ಶೇಡ್ ನೆಟ್ ಹಾಕಬೇಡಿ. ಮತ್ತು ಶೇಡ್ ಇದು ನೆಟ್ ಹೌಸ್ ಮಾಡ್ಕೊಳ್ಳಿ, ನೆಟ್ ಹೌಸ್ ಅಲ್ಲಿ ಮಾಡ್ಕೊಳ್ಬಹುದು, ಆದರೆ ಶೇಡ್ ನೆಟ್ ಮಾತ್ರ ಮಾಡ್ಕೊಳ್ಬೇಡಿ. ಇನ್ನು ಎಲ್ಲ ಬಗೆಯ ತರಕಾರಿ ಮಾಡ್ಬೋದು. ಯಾವುದೆಲ್ಲ ನೀವು ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯೋ ಅದು ಖಂಡಿತ. ಬದನೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ, ಹಾಲು ಬೆಂಡೆ ತುಂಬ ಚೆನ್ನಾಗಿ ಬರುತ್ತೆ. ಸೈಡ್ ವಾಲ್ಸ್ ಅಲ್ಲಿ ಇರ್ತದೆ, ಸೈಡ್ ಅಂದ್ರೆ ಪ್ಯಾರಾಫಿಟ್ ವಾಲ್ಸ್ ಅಂತ ಹೇಳ್ತೀವಲ್ಲ, ಸೈಡ್ ಬದಿಯಲ್ಲಿ ನಾವು ಏನು ಎಡ್ಜ್ಗಳಲ್ಲಿ ಮನುಷ್ಯ ಬೀಳಬಾರ್ದಂತ ನಾವು ಸುತ್ತ ಕಟ್ಟಿರ್ತೀವಲ್ಲ, ಅದಕ್ಕೆ ಪುನಃ ಬಿದಿರಿನ ಒಂದು ಅಲ್ಲಲ್ಲಿ ಗಳಗಳನ್ನು ಕಟ್ಟಿ ಅಥವಾ ಮೊಳೆಗಳನ್ನು ಹೊಡೆದು ಅದಕ್ಕೆ ಅಗಲ ಕಣ್ಣಿನ ಬಲೆಯನ್ನು ನಾವು ಕಟ್ಟಿ ಅದನ್ನು ಹತ್ತಲಿಕ್ಕೆ ಬಿಟ್ಟರೆ ತುಂಬ ಚಂದವಾಗಿ ಮೀಟ್ರಲ್ ಸಂಡೆ ಇರಬಹುದು ಎಲ್ಲ ಬಳ್ಳಿ ತರಕಾರಿಗಳನ್ನು ಬೆಳೆಸಲಿಕ್ಕೆ ಅನುಕೂಲ ಆಗುತ್ತೆ. ಈ ಸಾಮಾನ್ಯವಾಗಿ ತಾರಸಿ ಕೃಷಿ ಮಾಡುವಂತವ್ರು ಕೇಳುವಂತಹ ಪ್ರಶ್ನೆ, ತಾರಸಿಗೆ ಏನಾದರೂ ಡ್ಯಾಮೇಜ್ ಆಗುವುದಿಲ್ಲ, ಈ ಸೀಪೇಜ್ ಅಥವಾ ಹೆಚ್ಚುವರಿ ನೀರು ಹೇಗೆ ಹೋಗ್ತದೆ, ಎಲ್ಲಿ ಹೋಗ್ತದೆ ಅಂತ ಹೇಳಿ, ಇದರ ನಿರ್ವಹಣೆ ಹೇಗೆ? ಇದು ತಾರಸಿ ಕೈತೋಟ ಅಂದ ತಕ್ಷಣ ಇದನ್ನ ಬಹಳ ಮುಖ್ಯವಾಗಿ ಎಲ್ಲರೂ ಗಮನಿಸಲೇಬೇಕಾಗತ್ತೆ. ಯಾಕಂದ್ರೆ ಯಾವುದೇ ಕಾರಣಕ್ಕೆ ಇದು ಏನು ನೀರು ಹೋಗುವ ಡ್ರೈನೇಜ್ ಇರುತ್ತಲ್ಲ ಆ ಭಾಗದಲ್ಲಿ ಯಾವುದೇ ಒಂದು ಅಡಚಣೆ ಆಗದಾಗೆ ನೀವು ದೂರದಲ್ಲೇ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಅಡಚಣೆ ಆದರೆ ನಿಮ್ಮ ಇಡೀ ಬಿಲ್ಡಿಂಗ್ ಮೇಲೆ ಇರ್ತಕ್ಕಂಥ ನೀರು ಬ್ಲಾಕ್ ಆಗುತ್ತೆ, ಬ್ಲಾಕ್ ಆಗಿ ನಿಮಗೆ ಗೊತ್ತೇ ಆಗೋದಿಲ್ಲ. 2-3 ದಿವಸ ಗೊತ್ತಾಗದಿದ್ರೆ ಇಲ್ಲಿ ಒಂದು ದಿವಸಕ್ಕೆ ಕೆಲವು ಸತಿ 20 ಮಿಲಿಮೀಟರು ಅಷ್ಟೆಲ್ಲ ಮಳೆ ಬೀಳ್ತದೆ ಮಳೆಗಾಲದಲ್ಲಿ. ಅಂಥ ಸಂದರ್ಭಕ್ಕೆ ನೀವು 1-2 ದಿವಸ ಬರೋದಿದ್ರೆ ಇಡೀ ಟೆರೆಸ್ ತುಂಬಿ ನಿಮಗೆ ತುಂಬ ದೊಡ್ಡ ಡ್ಯಾಮೇಜ್ ಆಗುವ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ಬೇಸಿಗೆಯಲ್ಲಿ ಇನ್ನೇನು ಮಳೆ ಗಾಳ ಪ್ರಾರಂಭ ಆಗುತ್ತೆ ಅನ್ನೋದಕ್ಕಿಂತ ಮುಂಚಿತವಾಗಿ ಅದನ್ನು ಟೆರೇಸ್ ಮೇಲೆ ಇರ್ತಕ್ಕಂಥ ಎಲ್ಲ ಎಲೆಗಳು ಏನು ಬಿದ್ದಂಥದ್ದು ಇರ್ತದೆ ಅದನ್ನೆಲ್ಲ ಸ್ವಚ್ಛ ಮಾಡಿ ತೆಗಿಬೇಕು, ಮಣ್ಣನ್ನೆಲ್ಲ ಗುಡಿಸಿ ತೆಗಿಬೇಕು. ಮತ್ತು ಅಲ್ಲಿ ಪಕ್ಕದಲ್ಲಿ ಅಂದರೆ ನೀರು ಡ್ರೈನೇಜ್ ಆಗುವಂಥ ಕಡೆಗಳಲ್ಲಿ ಯಾವುದೇ ಕಾರಣಕ್ಕೆ ಯಾವುದೇ ಪಾಟ್ ಆಗ್ಬೋದು, ಯಾವುದೇ ಟೆರೇಸ್ ಗಾರ್ಡನ್ನ ಯಾವುದೇ ಒಂದು ಸ್ಟ್ರಕ್ಚರ್ಸ್ ಕೂಡ ಮಾಡಬಾರ್ದು. ನೀರು ಸರಾಗವಾಗಿ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಳ್ಬೇಕು. ಮತ್ತು ಇನ್ನೊಂದು ಪ್ರಶ್ನೆ ಇದೆ, ಏನಪ್ಪ ಅಂದರೆ ಈ ಇಡೀ ಟೆರೇಸ್ನ ನಾವು ಪ್ಲಾಸ್ಟಿಕ್ ಅಂದರೆ ನಾವು ತರಕಾರಿ ಮಾಡ್ತೀವಲ್ಲ ಅಲ್ಲಲ್ಲಿ ಪ್ಲಾಸ್ಟಿಕ್ ಹಾಕ್ಬೋದೆ ಅಂತಕ್ಕಂಥ ಪ್ರಶ್ನೆ ಇದೆ. ಆದರೆ ಒಂದು ಸಮಸ್ಯೆ ಇದೆ, ನಾವು ಪ್ರಾಕ್ಟಿಕಲಿ ನಾವು ಮಾಡಿ ನೋಡಿದ್ದೇವೆ, ಇಡೀ ಟೆರೇಸ್ನ ಪ್ಲಾಸ್ಟಿಕಲ್ ಕವರ್ ಮಾಡೋದಾದರೆ ಅಡ್ಡಿಲ್ಲ, ಆದರೆ ಒಂದು ಭಾಗ ನೀವು ಮಾತ್ರ ಕವರ್ ಮಾಡಿ ನೀವು ನಿಮ್ಮ ಏನು ತರಕಾರಿ ಮಾಡ್ತೀರ ಅಲ್ಲಿ ಮೇಲೆ ಮಾತ್ರ ನೀವು ಪ್ಲಾಸ್ಟಿಕ್ ಹಾಕಿ ಅದರ ಮೇಲೆ ತರಕಾರಿ ಮಾಡ್ತೀವಿ ಅಂತಂದರೆ ಅದು ಖಂಡಿತ ಇನ್ನೊಂದು ಯೋಚನೆ ಮಾಡಿ ಬೇರೆ ಎಡ್ಜಿಂದ ಬೇರೆ ಕಡೆಯಿಂದ ನೀರು ಅರ್ದು ಅದ್ರ ಒಳಗೆ ಹೋದರೆ ಅದು ಎಲ್ಲದಕ್ಕಿಂತಲೂ ಡೇಂಜರು. ಯಾಕಂದ್ರೆ ಬಾಕಿದಾದ್ರೆ ನೀರು ಮಳೆ ಬಂದಾಗ ಅಷ್ಟೇ ನೀರು ನಿಲ್ತದೆ. ಇದು ನೀವು ಮಳೆ ನಿಂತರೂ ಕೂಡ ಅಥವಾ ಮಳೆ ನಿಂತು 15 ದಿವಸ ಆದರೂ ಸಮೇತ ಅದರೊಳಗೆ ನೀರು ತುಂಬ ಇರ್ತದೆ. ಆ ಥರ ಕಂಟಿನ್ಯೂಸ್ ನೀರು ಇರೋದ್ರಿಂದ ಅದು ಖಂಡಿತವಾಗ್ಲೂ ನಿಮಗೆ ಈ ಟೆರೇಸಿಗೆ ತುಂಬ ದೊಡ್ಡ ಡ್ಯಾಮೇಜ್ ಆಗುತ್ತೆ. ಅದು ಕೂಡ ಭಾಳ ಮುಖ್ಯವಾಗಿ ನೋಡ್ಕೊಳ್ಬೇಕು. ಮತ್ತು ಟೆರೇಸ್ ಆಲ್ರೆಡಿ ಲೀಕೇಜ್ ಇದೆ ಅಂತ ಹೇಳಿದ್ರೆ ಖಂಡಿತ ಫಾಲ್ಸ್ ಸೀಲಿಂಗ್ ಅದೇನು ಸಾರಿ ಅದನ್ನು ಏನು ಟ್ರೀಟ್ಮೆಂಟ್ ಇದೆ ಅದರ ಟ್ರೀಟ್ಮೆಂಟ್ ಖಂಡಿತವಾಗ್ಲೂ ಮಾಡ್ಕೊಳ್ಬೇಕು. ಆದಷ್ಟು ವೈಟ್ ಪೇಂಟ್ ಹಾಕ್ಕೊಳ್ಳಿ, ಯಾಕಂದ್ರೆ ನಿಮಗೆ ಬಿಲ್ಡಿಂಗ್ ಈಟ್ ಆಗೋದನ್ನು ಕೂಡ ತಡಿಬೋದು. ಮತ್ತೆ ಈ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅದನ್ನ ಏನು ಸೋರುವಿಕೆ ಇದೆ ಅಥವಾ ನಿಮ್ಮ ಸೋರುವಿಕೆ ಜೊತೆಗೆ ನೀವು ಮಾಡುವಂತ ಕೆಲಸಗಳಿಗೆ ಮತ್ತಷ್ಟು ನೀರು ಬಸಿಯುವ ಸಾಧ್ಯತೆ ಇದೆ, ಅದನ್ನೆಲ್ಲ ಕೂಡ ಸರಿ ಮಾಡ್ಬೋದು. ಈಗ ನಾವೇ ನಮ್ಮ ಕೆವಿಕೆ ಮೇಲ್ಗಡೆ ಅದನ್ನ ಎಲ್ಲಾ ತರದ ಒಂದು ಅನುಭವಗಳು ನಮಗೆ ಸಿಕ್ಕಿದೆ. ಈಗ ಉದಾಹರಣೆಗೆ ನೀರು ನಿಲ್ಲುವಂಥದ್ದಾಗ್ಬೋದು ಅಥವಾ ಏನು ನಾವು ಪ್ಲಾಸ್ಟಿಕ್ ಹಾಸಿ ಅದ್ರ ಮೇಲೆ ನಾವು ತರಕಾರಿ ಬೆಳೆಸುವಂಥದ್ದು ಟೆರೇಸ್ ಮಾಡುವಂಥದ್ದು ಮಾಡಿದ್ದೇವೆ, ಅವೆಲ್ಲವೂ ಎಕ್ಸ್ಪೀರಿಯನ್ಸ್ ನಾವು ನಮಗೆ ಅನುಭವಕ್ಕೆ ಬಂದಿದೆ. ಈಗ ಟೋಟಲಿ ಹೇಳೋದಂದರೆ ಓಪನ್ನಲ್ಲಿ ಅಂದರೆ ಟೆರೇಸ್ ಮೇಲೆ ಓಪನ್ನಲ್ಲಿ ನೀವು ಏನೇನು ಮಾಡ್ತೀರೋ ಅದರಲ್ಲೇ ಮಾಡ್ಕೊಳ್ಳಿ. ಬೇಕಾದರೆ ಲೇಯರ್ ಬೈ ಲೇಯರ್ ನೀವು ವರ್ಟಿಕಲ್ ಗಾರ್ಡನ್ ಕೂಡ ಮಾಡ್ಕೊಳ್ಬೋದು. ಪದರ ಪದರವಾಗಿ ಬೇರೆ ಸ್ಟೆಪ್ಸ್ ಥರ ಮಾಡಿಕೊಂಡು ಕೆಳಪದರದಲ್ಲಿ ಇನ್ನೊಂದು ಮೇಲ್ಪದರದಲ್ಲಿ ಈ ರೀತಿ ಸ್ಟೆಪ್ಸ್ ವೈಸ್ ಮಾಡಿಕೊಂಡು ನೀವು ಅದು ಕೂಡ ಮಾಡ್ಕೊಳ್ಬೋದು. ಒಟ್ಟಾರೆ ನೀವು ಆ ಲೀಕೇಜ್ ತಡೆಯುವಂತದ್ದು ಬಹಳ ಬಹಳ ಮುಖ್ಯ ಆಗ್ತದೆ. ಆಮೇಲೆ ನೀರಾವರಿಯ ಬಗ್ಗೆ ಬಂದಾಗ ಯಾವ ಬೆಳೆಗಳಿಗೆ ಎಷ್ಟು ನೀರು ಕೊಡಬೇಕು ಎನ್ನುವಂತಹದ್ದು, ಕೊಡುವಂತಹ ವಿಧಾನ ಹೇಗೆ ಅಂತ. ಹೌದು, ಇದು ನೋಡಿ ಮಳೆಗಾಲದಲ್ಲಿ ನೀರು ಕೊಡುವ ಅಗತ್ಯವೇ ಇಲ್ಲ. ಅಗತ್ಯವೇ ಇಲ್ಲ ಅಂದ್ರೆ ನಿಮಗೊಂದು ಎರಡು ಮೂರು ದಿವಸ ಮಳೆ ಬರಲಿಲ್ಲ ಅಂದ್ರೆ ಅವಾಗಲೂ ಕೂಡ ಕೊಡುವ ಅಗತ್ಯವೇ ಇಲ್ಲ. ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಾಗೆ ನೀರು ಕೊಡುವಂತ ಖಂಡಿತವಾಗ ಅಗತ್ಯ ಇಲ್ಲವೇ ಇಲ್ಲ ಅಂತ ಕೇಳ್ತೀನಿ ಮಳೆಗಾಲದಲ್ಲಿ. ತದನಂತರ ಚಳಿಗಾಲದಲ್ಲಿ ದಿವಸಕ್ಕೆ ಅಥವಾ ಎರಡು ದಿವಸಕ್ಕೆ ಒಂದ್ಸತಿ ಮಾತ್ರ ನೀರು ಕೊಟ್ಟರೆ ಸಾಕಾಗುತ್ತೆ. ಆದರೆ ನೀವು ಒಂದು ಯೋಚನೆ ಮಾಡಿ, ಒಂದ್ಸತಿ ಒಂದು ಸಣ್ಣ ಪರೀಕ್ಷೆ ಮಾಡಿ, ನಿಮ್ಮ ಬೆರಳು ಹಾಕ್ಬೇಡಿ, ಅಂಗೈ ಹಿಂಬದಿಯ ಒಂದು ಇದನ್ನು ಒತ್ತಿ ಸ್ವಲ್ಪ ಚೂರು ಒತ್ತಿದ್ರೆ ನಿಮಗೆ ತೇವದ ಒಂದು ಇದು ಸಿಕ್ಕಿದ್ರೆ, ಅನುಭವ ಬಂದರೆ ಖಂಡಿತ ನೀರು ಕೊಡೋದು ಬೇಡ. ಒಂದು ದಿವಸ ಮತ್ತು ಪೋಸ್ಟ್ ಪೋನ್ ಮಾಡ್ಕೊಳ್ಳಿ. ಬೇಸಿಗೆಯಲ್ಲಿ ಮಾತ್ರ, ಆದರೆ ಚಳಿಗಾಲದಲ್ಲಿ ಒಂದು ಸರ್ತಿ ಕೊಡ್ಬೋದು ಅಷ್ಟೇ, ಅಥವಾ ಎರಡು ದಿವಸಕ್ಕೆ ಒಂದು ಸರ್ತಿ ಕೊಡ್ಬೋದು. ಬೇಸಿಗೆಯಲ್ಲಿ ಮಾತ್ರ ಖಂಡಿತ ದಿವಸಕ್ಕೆ ಎರಡು ಸರ್ತಿ ಕೊಡಬೇಕಾಗುತ್ತೆ, ಬೆಳಿಗ್ಗೆ ಮತ್ತು ಸಂಜೆ. ಮಧ್ಯಾಹ್ನ ಕೊಡಬೇಡಿ, ನಿಮಗೆ ಟೈಮ್ ಉಂಟು ಅಂತೇಳಿ ಮಧ್ಯಾಹ್ನ ಕೊಡ್ಲಿಕ್ಕೆ ಹೋಗ್ಬೇಡಿ, ಅಷ್ಟು ಪ್ರಯೋಜನ ಆಗೋದಿಲ್ಲ. ಸಂಜೆ ನೀರು ಕೊಡುವಂಥದ್ದು ಭಾಳ ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ಇಡೀ ರಾತ್ರಿ ಪೂರ್ತಿ ಅದನ್ನು ಎಳ್ಕೊಳ್ತದೆ, ಅದರಿಂದ ಅದು ಕೂಡ ಒಳ್ಳೆಯದು. ಮತ್ತು ನೀರಿನ ಬಗ್ಗೆ ಭಾಳಷ್ಟು ಕಾಳಜಿ ಮತ್ತು ಮುತುವರ್ಜಿ ವಹಿಸಬೇಕಾಗತ್ತೆ. ಅವರಿಗೆ ತುಂಬ ಉತ್ಸುಕತೆಯಿಂದ ತುಂಬ ನೀರು ಕೊಡ್ತಾರೆ ಜನರು, ಅದು ಎರಡು ತೊಂದರೆ ಆಗುತ್ತೆ. ಒಂದನೇದಾಗಿ ನೀವು ಹಾಕಿದಂಥ ಪೋಷಕಾಂಶಗಳು ನಿಮ್ಮ ಕೊಟ್ಟ ನೀರಿನ ಜೊತೆಗೆ ತೊಳೆದು ಹೋಗ್ತಕ್ಕಂಥದ್ದು ಒಂದು, ಎರಡನೇದು ಜಾಸ್ತಿ ನೀರಾದರೂ ಕೂಡ ನಿಮಗೆ ಬೇರೆ ಬೇರೆ ಸಮಸ್ಯೆಗಳು ಉಲ್ಬಣ ಆಗುತ್ತೆ, ಉದ್ಭವ ರೋಗಗಳು ಕೂಡ ಜಾಸ್ತಿ ಆಗುತ್ತೆ, ಅದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ. ಇನ್ನೊಂದು ವಿಚಾರ, ಈಗ ಕೊಡಬೇಕಾಗಿರುವಂತಹ ಪೋಷಕಾಂಶಗಳು ವಿಶೇಷವಾಗಿ ನೀವು ಕಾಂಪೋಸ್ಟ್ ರೂಪದಲ್ಲಿ ಅಥವಾ ಎರೆಗೊಬ್ಬರದ ರೂಪದಲ್ಲಿ ಕೊಡಬಹುದು ಅಂತ ಹೇಳಿದ್ರೆ, ಅದರ ಜೊತೆಗೆ ಒಂದಷ್ಟು ಹಿಂಡಿಯನ್ನು ಕೂಡ ಬಳಕೆ ಮಾಡುವುದಿದೆ. ನೆಲಗಡಲೆ ಹಿಂಡಿ ಆಗ್ಬೋದು, ಕೈಬೇವಿನ ಹಿಂಡಿ ಆಗ್ಬೋದು, ಹರಳಿನ ಹಿಂಡಿ ಆಗ್ಬೋದು, ಇದರ ಉಪಯೋಗ ಹೇಗೆ? ಖಂಡಿತ ಸರ್, ಇದು ಕೂಡ ಬಹಳ ಮುಖ್ಯ. ಯಾಕಂದ್ರೆ ಟೆರೆಸ್ ಗಾರ್ಡನ್ ಅಲ್ಲಿ ಅಥವಾ ನಮ್ಮ ಕೈತೋಟದಲ್ಲಿ ಮುಖ್ಯವಾಗಿ ನಾವೇ ತಿಂತಕ್ಕಂಥದ್ದು, ನಾವೇ ಅನುಭವಿಸ್ತಕ್ಕಂಥದ್ದು. ಆದ್ರಿಂದಾಗಿ ನಾವು ರಾಸಾಯನಿಕಗಳ ಬಗ್ಗೆ ಅಷ್ಟೊಂದು ಮುತುವರ್ಜಿ ವಹಿಸೋದಿಲ್ಲ ಅಥವಾ ಅಷ್ಟು ಇಷ್ಟ ಪಡುವುದಿಲ್ಲ. ಆದರೆ ಪೋಷಕಾಂಶಗಳು ಬೇಕೇ ಬೇಕದಕ್ಕೆ. ಗಿಡಗಳಿಗೆ 16 ಪೋಷಕಾಂಶಗಳು ಬೇಕೇ ಬೇಕಾಗ್ತದೆ. ನೀವು ಯಾವ್ದ್ರ ಮುಖಾಂತರ ಕೊಡಬಹುದು, ಉದಾಹರಣೆಗೆ ಮಣ್ಣಿನಲ್ಲಿ ಸ್ವಲ್ಪ ಪೋಷಕಾಂಶಗಳು ಇರ್ತದೆ, ಅಟ್ಟಿ ಗೊಬ್ಬರ ಮತ್ತು ಎರೆಗೊಬ್ಬರ, ಅದ್ರ ಜೊತೆಗೆ ಇಂಡಿ ಮಿಶ್ರಣಗಳನ್ನು ಕೂಡ ಮಾಡಬಹುದು. ಆ ಇಂಡಿ ಮಿಶ್ರಣಗಳನ್ನ ಡೈರೆಕ್ಟ್ ಕೊಡೋದಕ್ಕಿಂತ ಅದನ್ನ ಸ್ವಲ್ಪ ನೆನೆ ಹಾಕಿ ಅದನ್ನು ಕೊಳಿಸಿ ಅದ್ರ ಜೊತೆಗೆ ಸ್ವಲ್ಪ ಸೆಗಣಿ ನೀರು ಹಾಕಿದ್ರೆ ತುಂಬಾ ಒಳ್ಳೇದಾಗತ್ತೆ. ಅದೇ ಹೇಳ್ತೀವಲ್ಲ ಜೀವಾಮೃತ ಅಂತಕ್ಕಂಥದ್ದು ಮಾಡ್ಕೊಳ್ಬೇಕು. ಈಗ ಸಣ್ಣ ಮಟ್ಟದ ಒಂದು 25 ಲೀಟರ್ದು ಒಂದು ಕೆಪಾಸಿಟಿದು ಒಂದು ಮಾಡ್ಕೊಳ್ಳೋದಾದ್ರೆ ನಿಮಗೆ ಒಂದು 2 ಕೆ ಜಿಯಷ್ಟು ಸೆಗಣಿ, ಒಂದು ಗೋಮೂತ್ರ ಸಿಗೋದು ಕಷ್ಟ ಅಂತ ಹೇಳ್ತಾರೆ, ಬಟ್ ಸೆಗಣಿ ಕೂಡ ಸಿಗೋದಂತ ಕಷ್ಟ ಅಂತ ಹೇಳ್ತಾರೆ. ನಾನು ಎಷ್ಟೋ ಕಡೆ ಸಿಟಿಯಲ್ಲಿ ನಾನು ನೋಡಿದ್ದೇನೆ, ಗ್ರಾಮಸ್ಥರು ಅಥವಾ ಹಳ್ಳಿಯಲ್ಲಿ ಇರೋರಿಗಿಂತಲೂ ಹೆಚ್ಚು ಪ್ರೀತಿಯಿಂದ ಬೆಳಿಗ್ಗೆ ವಾಕ್ ಹೋಗೋ ಹೊತ್ತಿಗೆ ಒಂದು ಕೈಚೀಲ ಇಟ್ಕೊಂಡೋಗಿ ಅಲ್ಲಲ್ಲಿ ದನಗಳು ಬೀದಿಯ ಬದಿಯ ದನಗಳು ಮೇಯುವಂಥ ಸಂದರ್ಭದಲ್ಲಿ ಅಥವಾ ಅಲ್ಲಿ ಹಾಕಿರ್ತಕ್ಕಂಥ ಸೆಗಣಿಯನ್ನು ಹಿಡ್ಕೊಂಡು ವಾಕಿಂಗ್ ಮುಗಿಸ್ಕೊಂಡು ಬರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಅಂಥ ಸೆಗಣಿಯನ್ನು ಸ್ವಲ್ಪ ಅದನ್ನು ನೆನೆಸಿ ಅದರ ಜೊತೆಗೆ ಮೂತ್ರ ಸಿಗೋದಿಲ್ಲ, ಬಟ್ ಯಾರಾದರೂ ಪೇಟೆಯವರು ಹಳ್ಳಿಯಲ್ಲಿ ಅವರು ಸಂಪರ್ಕ ಇದ್ರೆ ಗೋಮೂತ್ರ ಸಿಗುವಂಥದ್ದು ಸಾಧ್ಯತೆ ಇದ್ರೆ ಅದನ್ನು 1 ಲೀಟರ್ ಅಷ್ಟು ಗೋಮೂತ್ರ ಕೂಡ ಸೇರಿಸ್ಕೊಳ್ಳಿ. ಒಂದು 1/4 ಕೆಜಿಯಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳಿ, ಹಿಂಡಿ ಕೂಡ ಒಂದು 1/4 ಕೆಜಿಯಷ್ಟು ಹಿಂಡಿ ಕೂಡ ಹಾಕ್ಕೊಳ್ಬೋದು. ಹಿಂಡಿ, ಬೇವಿನಿಂಡಿ ಇಂಥದ್ದೆಲ್ಲ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಬಟ್ ಯಾವುದೇ ಕಾರಣಕ್ಕೆ ದ್ವಿದಳ ಧಾನ್ಯದ ಒಂದು ಹಿಟ್ಟಾಗಲಿ ಹಿಂಡಿ ಆಗಲಿ ಹಾಕೋದನ್ನು ಮರಿಬಾರ್ದು. ಅದರ ಜೊತೆಗೆ ಮಜ್ಜಿಗೆ ಕೂಡ ಹಾಕಿ, ಮಜ್ಜಿಗೆ ನಿಮ್ಮಲ್ಲಿ ಉಳಿದಂಥ ಒಂದು 4-5 ದಿವಸದ ಉಳಿಸಿದಂಥ ಮಜ್ಜಿಗೆ ಸ್ವಲ್ಪ ಹುಳಿ ಮಜ್ಜಿಗೆಯನ್ನು ಸೇರಿಸಿ ಅದನ್ನು ಇದಕ್ಕೆ ಹಾಕಿ ಸಾಧ್ಯವಾದರೆ ಜೇನುತುಪ್ಪವನ್ನು ಕೂಡ ಹಾಕಿ ಸ್ವಲ್ಪ ಒಂದು 1/4 ಕೆಜಿ ಬೆಲ್ಲವನ್ನು ಕೂಡ ಸೇರಿಸಿ. ಯಾಕಂದರೆ ಪೋಷಕಾಂಶಗಳು ಬೇಗ ಜೀವಾಣುಗಳು ಚೆನ್ನಾಗಿ ಬೆರಳಬೇಕಂದ್ರೆ ಸೆಗಣಿಯಲ್ಲಿ ಜೀವಾಣು ಇದೆ, ಆದರೂ ಮತ್ತು ಅಭಿವೃದ್ಧಿ ಆಗಬೇಕಂದ್ರೆ ಅದು ನಿಮಗೆ ಬೆಲ್ಲ ಬೇಕು. ಬೆಲ್ಲ ಹಾಕೋದ್ರಿಂದ ಅದಕ್ಕೆ ತುಂಬ ಪೋಷಕಾಂಶಗಳು ಸಿಗ್ತದೆ, ಬೇಗ ಸಿಗ್ತದೆ ಜೀವಾಣುಗಳಿಗೆ, ಅದು ವೃದ್ಧಿ ಆಗಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಆಮೇಲೆ ಈಗ ತಾರಸಿ ಕೃಷಿಯಲ್ಲಿ ಈ ಚಪ್ಪರದ ವ್ಯವಸ್ಥೆ ಬಗ್ಗೆ ನೀವು ಈಗಾಗಲೇ ಪ್ರಸ್ತಾವ ಮಾಡಿದ್ರಿ, ಫಿಶ್ ನೆಟ್ ಅಂತ ಅದನ್ನು ಕೂಡ ಹಾಕಬಹುದು ಅಥವಾ ದೂರ ದೂರ ಕಣ್ಣಿರುವಂತಹ ಒಂದು ನೆಟ್ಗಳನ್ನು ಕೂಡ ಬಳಕೆ ಮಾಡಬಹುದು ಅಂತ ಹೇಳಿ, ಇದಲ್ಲದೆ ಬೇರೆ ಏನಾದರೂ ವ್ಯವಸ್ಥೆ ಬೇಕಾಗ್ತದೆ ಇದಕ್ಕೆ ಪೂರಕವಾಗಿ? ಖಂಡಿತ, ಕೆಲವರು ಸ್ಟ್ರಕ್ಚರ್ಸ್ ಪರ್ಮನೆಂಟ್ ಸ್ಟ್ರಕ್ಚರ್ಸ್ ಮಾಡ್ಕೊಳ್ಳೋರು ಇದ್ದಾರೆ. ಮಾಡ್ಕೊಳ್ಳಿದ್ದಾರೆ. ಬಟ್ ಆದರೆ ಯಾವುದೇ ಕಾರಣಕ್ಕೆ ಬಿಲ್ಡಿಂಗಿಗೆ ವೇಟ್ ಆಗಬಾರ್ದು. ಕೆಲವರು ಕಬ್ಬಿಣದ ಸ್ಟ್ರಕ್ಚರ್ ಮಾಡಿ ಪರ್ಮನೆಂಟ್ ಮಾಡಬೇಕಂತಕ್ಕಂಥವ್ರು ಇದ್ದಾರೆ. ಬಟ್ ಆದರೆ ಏನಾಗುತ್ತಂದರೆ ಅದ್ರ ಕಾಸ್ಟ್ ಬಗ್ಗೆ ಮತ್ತು ಬಿಲ್ಡಿಂಗಿಗೆ ಆಗುವಂಥ ತೂಕದ ಬಗ್ಗೆ ತುಂಬ ಗಮನ ಹರಿಸಬೇಕಾಗತ್ತೆ. ಈಗ ಲೋ ಕಾಸ್ಟ್ ನನ್ನ ಪ್ರಕಾರ ಬಿದಿರಿನ ಒಂದು ಏನು ಗಳಗಳು ಸಿಗ್ತದೆ ಅಥವಾ ಆ ಪೋಲ್ ಸಿಗ್ತದೆ, ಅದನ್ನು ನೀವು ಕಟ್ಟಿ ಅದಕ್ಕೆ ನೀವು ಅಲ್ಲಲ್ಲಿ ನೈಲಾನ್ ಮೆಶ್ ಅಥವಾ ನಮ್ಮ ಸಣ್ಣ ಏನು ಸಣ್ಣ ವೈರ್ನ ನೈಲಾನ್ ದಾರಗಳನ್ನು ಕಟ್ಟಿ ಆ ನಂತರ ಅದ್ರ ಮೇಲೆ ಹರಡತಕ್ಕಂಥ ಅಗಲ ಕಣ್ಣಿನ ಬಲೆಯನ್ನು ಹರಡೋದ್ರಿಂದ ಖಂಡಿತ ಒಳ್ಳೆ ಚಪ್ರ ಆಗ್ತದೆ. ಮತ್ತೆ ಕೆಲವು ಗೂಟಗಳನ್ನ ನೀವು ಅಲ್ಲಿ ಬಡಿಲಿಕ್ಕೆ ಆಗೋದಿಲ್ಲ, ಆದರೆ ನೀವು ಸೈಡ್ನಲ್ಲಿರ್ತಕ್ಕಂಥ ಒಂದು ಮೂಲೆಗಳಲ್ಲಿ ಒಂದು ಮೊಳೆ ಹೊಡೆದು ಬಿದಿರಿನ ಕೋಲು ಅಥವಾ ಪರ್ಮನೆಂಟ್ ಕೆಲವು ಪೋಲುಗಳನ್ನು ಕೂಡ ಹಾಕೊಳ್ಬಹುದು. ಯಾಕಂದ್ರೆ ಒಂದು ಬದಿಯಲ್ಲಿ ಏನಂತ ವೇಟ್ ಆಗೋದಿಲ್ಲ, ಪಿಲ್ಲರ್ ಇರ್ತದೆ ಅಲ್ಲಿಗೆ ಹಾಕೊಂಡು ನಾಲ್ಕು ಬದಿಯ ಅಥವಾ ಒಂದು ಐದಾರು ಕಡೆ ನೀವು ಆ ತರ ಮಾಡಿಕೊಂಡು ಚಪ್ಪರ ಹಾಕೊಂಡು ಅಲ್ಲಿ ಚಪ್ಪರದಲ್ಲಿ ಬೆಳೀತಕ್ಕಂಥ ಎಲ್ಲ ತರಕಾರಿಗಳನ್ನ ಬೆಳೆಸಿ ಮೇಲೆ ಒಂದು ದಾರ ಕಟ್ಟಿ ಅವುಗಳನ್ನು ಹಬ್ಬಿಸ್ಲಿಕ್ಕೆ ಟ್ರೈನ್ ಮಾಡಿದ್ರೆ ಒಂದು ಚೂರು ಮೇಲೆ ಹೋದ್ರೆ ಸಾಕು, ಆನಂತರ ನಿಮಗೆ ಅದು ಹಬ್ಬಿಕೊಂಡು ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಆದಷ್ಟು ತುಂಬ ಹೈಟ್ ಇಡಬೇಡಿ, ಯಾಕಂದರೆ ನಿಮಗೆ ಕೊಯ್ಲಿಕ್ಕೆ ತುಂಬ ಕಷ್ಟ ಆಗ್ಬೋದು. ಆದ್ದರಿಂದಾಗಿ ಮನುಷ್ಯನಿಗೆ ಎಟಕುವಷ್ಟು ಎತ್ತರ ಸಾಕಾಗ್ತದೆ. ಯಾಕಂದರೆ ಕೊಯ್ಲಿಕ್ಕೂ ಮತ್ತು ಬೇರೆ ಬೇರೆ ನಿಮ್ಮ ಆಪರೇಷನ್ಸ್ಗೆ ನೋಡಲಿಕ್ಕೆ ಅದರಲ್ಲಿ ಏನಾದರೂ ಆಗಿದೆ ಏನೋ ತೊಂದರೆ ಆಗಿದೆ ಅಂತಕ್ಕಂಥದ್ದು ನೋಡಲಿಕ್ಕೆ ಕೂಡ ಬೇಕಾಗ್ತದೆ. ಇನ್ನೊಂದು ಪ್ರಮುಖವಾದಂತಹ ವಿಷಯ ಕೀಟ ಮತ್ತು ರೋಗಗಳ ಸಾವಯವ ರೀತಿಯಲ್ಲಿ ನಿರ್ವಹಣೆ ಮಾಡುವುದರ ಬಗ್ಗೆ ಇದರ ಬಗ್ಗೆ ನೋಡಿ. ಈಗ ನಮ್ಮಲ್ಲಿ ಭಾರತ ದೇಶದಲ್ಲಿ ನಮ್ಮಲ್ಲಿ ಇದ್ದಷ್ಟು ವೈವಿಧ್ಯತೆ ಮತ್ತು ಔಷಧೀಯ ಏನು ಗಿಡಗಳು ಖಂಡಿತ ಎಲ್ಲೂ ಇಲ್ಲ ಅಂತ ಹೇಳ್ಬೋದು. ಆದ್ರಿಂದಾಗಿ ನಮ್ಮ ಊರಿನಲ್ಲಿ ಬರ್ತಕ್ಕಂಥ ಅನೇಕ ಕೀಟಗಳಿಗೆ ನಮ್ಮೂರಿನಲ್ಲಿ ಇರ್ತಕ್ಕಂಥ ಎಷ್ಟೋ ಗಿಡಗಳು ಗಿಡಮೂಲಿಕೆಗಳು ಅವುಗಳಿಗೆ ನಿರ್ವಹಣೆ ಮಾಡುವಂಥ ಒಂದು ಶಕ್ತಿಯನ್ನು ಪಡ್ಕೊಂಡಿರ್ತವೆ. ಆದ್ರಿಂದಾಗಿ ಸರ್ವೇ ಸಾಮಾನ್ಯ ಈಗ ಎಲ್ಲ ಕಡೆಗೂ ಮಾಡುವಂಥ ಒಂದು ಕೀಟ ಮತ್ತು ಏನು ರೋಗದ ನಿರ್ವಹಣೆಗೆ ಮಾಡಬಹುದಾದಂದ್ರೆ, ಈಗ ರೋಗ ಬಂದರೆ ಅದು ಖಂಡಿತವಾಗ್ಲೂ ನಾವು ಸ್ವಲ್ಪ ಹಾಲು ಇಂಥದ್ದನ್ನೆಲ್ಲ ಬಳಸ್ತೇವೆ. ಹಾಲು ನಾನು ಸ್ಪ್ರೇ ಮಾಡುವಂಥದ್ದು, ಮಜ್ಜಿಗೆ ಸ್ಪ್ರೇ ಮಾಡ್ತಕ್ಕಂಥದ್ದು, ಈ ಥರದ್ದೆಲ್ಲ ಬಳಕೆ ಉಂಟು. ಆ ಕೀಟಗಳು ಬಂದಾಗಲೂ ಕೂಡ ಮಜ್ಜಿಗೆ ಉಳಿ ಮಜ್ಜಿಗೆ ತುಂಬ ಪವರ್ಫುಲ್ಲು. ಉದಾಹರಣೆಗೆ ಕೆಲವ್ರಿಗೆ ಹೌದು ಬದನೆಗೆ ತುಂಬ ಒಂದು ಬೇರೆ ಬೇರೆ ಕೀಟಗಳು ಬರ್ತದೆ, ರೋಗ ಕೂಡ ಬರ್ತದೆ. ಆದರೆ ಉಳಿ ಮಜ್ಜಿಗೆ ಒಂದು 8-15 ದಿವಸ ಉಳಿ ಬರೆಸಿದಂಥ ಮಜ್ಜಿಗೆ ಏನಾದ್ರು ಸ್ಪ್ರೇ ಮಾಡಿದ್ರೆ ಸ್ಪ್ರೇ ಮಾಡುವ ಮನುಷ್ಯನಿಗೂ ಸಮೇತ ಜ್ವರ ಬರುತ್ತೆ. ಅವನು ಹುಷಾರಿಲ್ಲದಿದ್ರೆ ಸಾಧಾರಣ ಅವನಿಗೆ ಸಾಧಾರಣ ಅಷ್ಟು ಹೆಲ್ತ್ ಸರಿ ಇಲ್ಲ ಅಂತಂದರೆ ಅವನೇನಾದ್ರು ಸ್ಪ್ರೇ ಮಾಡಿದ್ರೆ ಅವನಿಗೂ ಜ್ವರ ಬರ್ತದೆ, ಅಷ್ಟೊಂದು ಒಂದು ಪವರ್ಫುಲ್ ಇರ್ತದೆ. ಆದ್ದರಿಂದಾಗಿ ಕೀಟಗಳು ನಿರ್ವಹಣೆ ತುಂಬ ಚೆನ್ನಾಗಾಗುತ್ತೆ. ಉಳಿ ಮಜ್ಜಿಗೆ ಮತ್ತು ಬೆಳ್ಳುಳ್ಳಿ ಕಷಾಯ ಕೂಡ ತುಂಬ ಭಾಳ ಪ್ರಾಮುಖ್ಯವಾಗಿ ಕೆಲಸ ಮಾಡುತ್ತೆ. ಆದ್ದರಿಂದಾಗಿ ಅದನ್ನು ಕೂಡ ಸಿಂಪರಣೆ ಮಾಡ್ಬೋದು. ಬೇವಿನ ಎಣ್ಣೆ ಅಂತೂ ಎಲ್ಲ ಥರದ ಪವರ್ ಬೇರೆ ಬೇರೆ ಪವರ್ ಸಿಗ್ತದೆ. ಉದಾಹರಣೆಗೆ 100 PPM, 500 PPM, 1000 PPM, 10,000 PPM ಸಿಗುತ್ತಲ್ಲ ಫೈನಲ್ಲು, ತುಂಬ ಪವರ್ಫುಲ್ ಇರ್ತದೆ. ಇದನ್ನು ವಾರಕ್ಕೊಂದ್ಸರ್ತಿ ನೀವು ಜಸ್ಟ್ 2 ml ಹಾಕಿ ನೀವು ಸಿಂಪರಣೆ ಮಾಡಿದ್ರೆ ಎಂಥ ಕೀಟಗಳು ಕೂಡ ಸಾಯದೇ ಇದ್ರೂ ಅದು ನಿಮಗೆ ಉಪಟಳ ಕಡಿಮೆ ಆಗ್ತದೆ. ಅದು ಖಂಡಿತವಾಗ್ಲೂ ಇದು ತುಂಬ ಮುಖ್ಯ. ನಮ್ಮ ಸಾವಯವ ಅಥವಾ ಒಂದು ನಮಗೆ ಹೋಮ್ ಕನ್ಸಂಪ್ಷನ್ಗೆ ನಾವೇ ತಿನ್ನೋದ್ರಿಂದ ಈ ಒಂದು ಪದ್ಧತಿಯಲ್ಲಿ ಬೇವಿನ ಆಧಾರಿತ ಕೀಟನಾಶಕಗಳನ್ನು ಬಳಸುವಂಥದ್ದು ಭಾಳ ಮುಖ್ಯ. ಅದ್ರ ಜೊತೆಯಲ್ಲಿ ಸ್ವಲ್ಪ ರಸ ಹೀರುವ ಕೀಟಗಳೇನಾದರೂ ಇದ್ದರೆ ನಿಮಗೆ ಅಂಟಿನ ಬಲೆಗಳು ಸಿಗ್ತದೆ, ಸ್ಟಿಕ್ಕಿ ಟ್ರ್ಯಾಪ್ಸ್ ಅಂತ ಹೇಳ್ತೇವೆ. ಅದರಲ್ಲೂ 2 ತರ ಬರ್ತದೆ, ಹಳದಿ ಮತ್ತು ನೀಲಿ. ಇವೆರಡೂ ಕೂಡ ಬೇರೆ ಬೇರೆ ಕೀಟಗಳನ್ನು ಒಂದು ಅಟ್ರ್ಯಾಕ್ಟ್ ಮಾಡಿ ಅದನ್ನು ಹಿಡಿದಿಟ್ಕೊಳ್ಳುತ್ತೆ. ಆದ್ದರಿಂದಾಗಿ ಇದರ ಕೀಟ ನಿಯಂತ್ರಣ ಕೂಡ ತುಂಬ ಚೆನ್ನಾಗಿ ಆಗ್ತದೆ. ಮತ್ತೆ ನಿಮ್ಮ ಬಳ್ಳಿ ತರಕಾರಿಗಳು ಮಾಡಿದಾಗ ಉದಾಹರಣೆಗೆ ಹೀರೆ ಮಾಡ್ತೀರಾ ಅಥವಾ ಪಡಲುಕಾಯಿ ಮಾಡ್ತೀರಾ, ಯಾವುದೇ ಕಾಯಿ ತರಕಾರಿಗಳನ್ನು ಮಾಡಿ ಇದಕ್ಕೆ ಖಂಡಿತವಾಗ್ಲೂ ಒಂದು ಹಣ್ಣಿನ ನೊಣ ಖಂಡಿತ ಬಂದೇ ಬರುತ್ತೆ. ಅದರ ಬಾಧೆನ ನಿಯಂತ್ರಣ ಮಾಡಬೇಕಂದ್ರೆ ನೀವು ಸಿಂಪರಣೆಯಿಂದ ಖಂಡಿತ ಸಾಧ್ಯ ಇಲ್ಲ. ಆದ್ದರಿಂದಾಗಿ ಮೋಹಕ ಬಲೆ ಬರ್ತದೆ. ಈಗ ನೀವು ಯಾವುದೇ ಕ್ರಾಪ್ ಹೇಳಿ ಆ ಕ್ರಾಪಿಗೆ ಮೋಹಕ ಬಲೆಗಳನ್ನು ಸಿಗ್ತದೆ. ಸೌತೆಗೂ ಸಮೇತ ಬೇರೆ ಒಂದು ಮೋಹಕ ಬಲೆ ಇದೆ. ಅದನ್ನು ನೀವು ಸಣ್ಣ ಒಂದು ಬಕೆಟ್ ಥರ ಇರ್ತದೆ, ಅದರಲ್ಲಿ ನೀರು ಹಾಕೋದು ಮರಿಬಾರ್ದು. ಹೆಚ್ಚಿನ ರೈತರು ತಗೊಂಡೋಗಿ ಹಾಕಿದರೆ ನನಗೂ ಕೂಡ ಕೆಲವರು ಫೋನ್ಗಳು ಬರ್ತದೆ, ಸರ್ ನೀವು ಕೆಲವು ಕಡೆ ಸಿಗ್ತದೆ ಅದನ್ನೆಲ್ಲ ಮಾಹಿತಿ ಪಡ್ಕೊಂಡು ನಾನು ಹಾಕಿದ್ದೇನೆ, ನೋಡಿದ್ರೆ ಕಂಟ್ರೋಲ್ ಆಗಿಲ್ಲ ಸರ್, ಕಾಯಿಗಳೆಲ್ಲ ಸಾಯ್ತಾ ಇದೆ, ಸಣ್ಣ ಮಿಡಿಗಳು ಸಾಯ್ತಾ ಇದೆ ಅಂತಕ್ಕಂಥದ್ದು ಹೇಳ್ತಾರೆ. ಮತ್ತು ಡೀಟೇಲ್ಸ್ ಕೇಳಿದಾಗ ಸರ್ ನೀವು ಹೇಗೆ ಹಾಕಿದ್ರಿ ಹೇಳಿ ಅಂತಕ್ಕಂಥದ್ದನ್ನ ಹೇಳಿದ್ರೆ, ಇಲ್ಲ ಅದು ನಮ್ಮ ಚಪ್ಪರದ ಹತ್ರ ಒಂದು ಕಡೆಯಲ್ಲಿ ಕಟ್ಟಿಬಿಟ್ಟಿದ್ದೇನೆ, ಅದನ್ನ ಔಷಧಿ ಅದೇನು ಮೋಹಕ ಬಲೆ ಇದೆ ಅದನ್ನು ಚೂರು ಮೇಲೆ ನೇತಾಡಿಸಿದ್ದೇನೆ ಅಂತ ಹೇಳಿದ್ರು. ಆಮೇಲೆ ನೀರು ಹಾಕಿದ್ರ, ನೀರು ಹಾಕ್ಲಿಲ್ಲಲ್ಲ ಅಂತಂದ್ರು. ನೀರು ಹಾಕದಿದ್ರೆ ಪ್ರಯೋಜನ ಆಗೋದಿಲ್ಲ, ನೀರು ಖಾಲಿ ನೀರು ಹಾಕಿದ್ರೂ ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಏನಾದರೂ ಸ್ವಲ್ಪ ಡಿಟರ್ಜೆಂಟ್ಸು ಅಥವಾ ಶಾಂಪುನೋ ಅದ್ರ ಜೊತೆಗೆ ಒಂದು ಸ್ವಲ್ಪ ಬೇವಿನ ಎಣ್ಣೆನೋ ಏನಾದರೂ ಹಾಕಿದರೆ ಬಂದ ಕೀಟ ಅದರಲ್ಲಿ ಬಿದ್ದಾಗ ಸಾಯಲಿಕ್ಕೆ ಸಾಯ್ತದೆ. ಮತ್ತು ಇದು ಅದ್ರ ನಂತರ ಇಲ್ಲಿಗೆ ನಿಮ್ಮ ಕೆಲಸ ಮುಗಿಯಲಿಲ್ಲ, ನಿಮಗೆ ವಾರಕ್ಕೊಂದು ಸರ್ತಿ ಆದರೂ ನೋಡಲೇಬೇಕು, ವಾರಕ್ಕೊಂದು ಸರ್ತಿ ಅಥವಾ ಪ್ರತಿ 3-4 ದಿವಸಕ್ಕೊಂದು ಸರ್ತಿ ನೋಡಿ ಆ ನೀರು ಏನಾದರೂ ಜಾಸ್ತಿ ಹುಳಗಳು ಬಿದ್ದಿದ್ರೆ ಅದನ್ನು ತೆಗೆದು ಪುನಃ ಹೊಸ ನೀರು ಹಾಕಿ ಪುನಃ ಅದನ್ನು ಏನು ಔಷಧಿಗಳು ಏನಿದೆ ಅದನ್ನು ಪುನಃ ರೀಫಿಲ್ ಮಾಡಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಇದು ನೀರು ಅದರಲ್ಲಿ ಇಲ್ಲ ಅಂದರೆ ನೀವು ಇಟ್ಟು ಸಹ ಪ್ರಯೋಜನ ಇಲ್ಲ, ಆದ್ದರಿಂದ ಇದನ್ನು ಜಾಗ್ರತೆ ವಹಿಸ್ಕೊಳ್ಬೇಕು. ಆಮೇಲೆ ಈಗ ಬೇರೆ ಬೇರೆ ತರಕಾರಿಗಳಿರ್ತವೆ, ಈಗ ಗೆಡ್ಡೆ ತರಕಾರಿಗಳಾಗ್ಬೋದು ಅಥವಾ ಹೂ ಬಳ್ಳಿಯಲ್ಲಿ ಆಗುವಂಥ ತರಕಾರಿಗಳಾಗ್ಬೋದು, ಸೊಪ್ಪು ತರಕಾರಿಗಳಾಗ್ಬೋದು, ವರ್ಷ ಪೂರ್ತಿ ತರಕಾರಿ ಸಿಗುವ ಹಾಗೆ ಯಾವ ರೀತಿ ಯೋಜನೆ ಮಾಡಿಕೊಳ್ಬೇಕು ಅಂತ ಇದು ಕೊನೆಯ ಪ್ರಶ್ನೆ. ಹೌದು, ಇದು ಭಾಳ ಒಂದು ಮುಖ್ಯವಾದ ಪ್ರಶ್ನೆ. ಯಾಕಂದರೆ ಇಡೀ ನಿಮ್ಮ ಒಂದು ತಾರಸಿ ತೋಟ ಇರ್ಬೋದು ಅಥವಾ ಕೈ ತೋಟ ಇರ್ಬೋದು ಇರೋದು ಇದರಲ್ಲಿ. ಉದಾಹರಣೆಗೆ ಒಂದ್ಸತಿ ನೆಟ್ಟು ಮರ್ತು ಬಿಡೋದ, ನಿಮಗೆ ತರಕಾರಿ ಒಂದ್ಸತಿ ನೆಟ್ಟಾಗ ಒಂದು ತಿಂಗಳಾದ್ಮೇಲೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, 1.5 ತಿಂಗಳು ಅಥವಾ 2 ತಿಂಗಳವರೆಗೂ ನಿಮಗೆ ಸಿಗ್ತದೆ, ಅಲ್ಲಿ ಮುಗಿತಾ? ಖಂಡಿತ ಅದು ಮಾಡಬಾರ್ದು. ನಿಮ್ಮಲ್ಲಿ ಒಂದು 10 ಚದರ ಇದ್ರೆ 1 ಚದರದಷ್ಟು ಈ ವಾರ ಮಾಡಿ, ಇನ್ನೊಂದು ವಾರ ಬಿಟ್ಟು ಮಾಡಿ. ಈ ರೀತಿ ಒಂದು ಒಂದು ವಾರದಲ್ಲಿ ಅಥವಾ ಒಂದು 10 ಈ ರೀತಿ ಬೇರೆ ಬೇರೆ ದಿನಗಳಲ್ಲಿ ನಾವು ಬಿತ್ತನೆ ಮಾಡುವಂಥದ್ದು ಕೆಲಸ ಮಾಡುವಂಥದ್ದು ಸಿಕ್ಕಿದ್ರೆ ನಮಗೂ ದಿನನಿತ್ಯ ವ್ಯಾಯಾಮ ಸಿಗ್ತದೆ. ಎರಡನೇದಾಗಿ ತರಕಾರಿ ಮೊದಲು ನೆಟ್ಟದ್ದು ನಿಮಗೆ ಫಸಲು ಬರುವಾಗ ಇನ್ನೊಂದು ಹೊಸದ್ದು ಆಗ್ಲಿಕ್ಕೆ ನೆಡ್ಲಿಕ್ಕಿರ್ತದೆ. ಈ ರೀತಿ ನಿರಂತರ ಕೆಲಸ ಇರ್ತದೆ, ನಿರಂತರವಾಗಿ ನಿಮಗೆ ತರಕಾರಿಗಳು ಮನೆಗೆ ಸಿಗ್ತದೆ. ಆದ್ರಿಂದಾಗಿ ಇದನ್ನ ಯೋಜನೆ ಮಾಡ್ಕೊಳ್ಬೇಕು, ಎಷ್ಟು ಗಡ್ಡೆ ತರಕಾರಿಗಳು ನನಗೆ ಬೇಕು, ನನಗಾಗಿ ಮಾಡೋದಾ ಅಥವಾ ಬೇರೆ ನನ್ನ ಬಂಧು ಬಳಗಕ್ಕೆ ಮಾಡೋದಾ ಅಥವಾ ಮಾರಲಿಕ್ಕೆ ಮಾಡೋದಾ ಅಂತಕ್ಕಂಥದ್ದು ಯೋಚನೆ ಮಾಡಿ. ಅಥವಾ ನನ್ನ ಸ್ಪೇಸ್ ಎಷ್ಟಿದೆ, ನನ್ನ ಟೆರೇಸ್ನ ಭಾಗ ಎಷ್ಟಿದೆ ಅಥವಾ ನನ್ನ ಕೈತೋಟ ಜಾಗ ಎಷ್ಟಿದೆ ಅಂತಕ್ಕಂಥದ್ದು ಕೂಡ ನೋಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಅದರ ಜೊತೆಯಲ್ಲಿ ಎಲ್ಲ ಸೊಪ್ಪು ತರಕಾರಿಗಳನ್ನು ಖಂಡಿತವಾಗ್ಲೂ ಸ್ಟ್ಯಾಗರ್ಡಲ್ಲಿ ಅಂದರೆ ವಾರ ಬಿಟ್ಟು ವಾರ ಬಿತ್ತನೆ ಮಾಡ್ತಕ್ಕಂಥದ್ದು ಕೂಡ ನೀವು ಆದಷ್ಟು ನಿಮ್ಮ ಒಂದು ಅಗಲ ಚಟ್ಟಿಗಳಲ್ಲಿ ಕುಂಡಗಳಲ್ಲಿ ನೀವು ಬಿತ್ತನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಮೆಂತ್ಯ ಭಾಳ ಚೆನ್ನಾಗಿ ಬರುತ್ತೆ, ನೆನೆಸ್ಬಿಡಿ ಅದನ್ನು, ಮೆಂತ್ಯವನ್ನು ನೆನೆಸಿ ಆನಂತರ ಒಂದು ಸಣ್ಣ ಬೆರಳಿನಲ್ಲಿ ಒಂದು ಸಾಲು ಮಾಡಿ ಅದರಲ್ಲಿ ಬಿತ್ತಿ ಆನಂತರ ಸ್ವಲ್ಪ ಮಣ್ಣನ್ನು ಹಾಗೆ ಮುಚ್ಚಿಬಿಟ್ರಾಯ್ತು ಅಥವಾ ಗೊಬ್ಬರ ಹಾಕಿದರೆ ಸಾಕಾಗ್ತದೆ. ಇದು ಮೊಳಕೆ ಹೊಡೆದು ತುಂಬ ಚೆನ್ನಾಗಿ ಬರ್ತದೆ. ಅಥವಾ ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಚಾಗಿ ಬೇಕಾಗಿದ್ದ 4 ಎಲೆ ನೀವು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ತರ್ತೀರಿ ಅದೆಲ್ಲ ವೇಸ್ಟ್ ಆಗುತ್ತೆ. ಆದರೆ ಮನೆಯಲ್ಲೇ ಬೆಳ್ಕೊಂಡ್ರೆ ಖಂಡಿತವಾಗ್ಲೂ ತುಂಬ ಸುಲಭವಾಗಿ ಮಾಡಲಿಕ್ಕೆ ಆಗ್ತದೆ. ಹೇಗೆ ಮಾಡಬೇಕಂದ್ರೆ ಈಗ ಫ್ರೆಶ್ಶು ಈಗ ಏನು ಸಂತೆಗೆ ಬರ್ತದೆ ಅಲ್ಲಿ ಸಿಗ್ತಕ್ಕಂಥ ಕೊತ್ತಂಬರಿ ಬೀಜವನ್ನು ಅದನ್ನು ತಂದ ಮೇಲೆ ನೇರವಾಗಿ ಕೊತ್ತಂಬರಿ ಬೀಜ ಬಿತ್ತಾರೆ ರೈತರು, ಅಥವಾ ಅನೇಕ ಟೆರೆಸ್ ಗಾರ್ಡ್ ಮಾಡ್ತಕ್ಕಂಥವ್ರು ಬಿತ್ತಾರೆ, ಮೊಳಕೆ ಬರಲಿಲ್ಲ ಸರ್ ಅಂತ ಒಂದು ಪ್ರಶ್ನೆ ಬರ್ತದೆ. ಸೊ ಅದು ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೆ ಮೊಳಕೆ ಬರೋದಿಲ್ಲ. ಮೊಳಕೆ ಬರಬೇಕಂದ್ರೆ ಅದನ್ನು ಭಾಗ ಮಾಡಬೇಕು, ಪಾಲ್ ಮಾಡಿ ಆನಂತರ 2 ಭಾಗ ಮಾಡಿ ಆನಂತರ ಬಿತ್ತಿದರೆ ಖಂಡಿತವಾಗ್ಲೂ ಮೊಳಕೆ ಬರ್ತದೆ. ಆದಷ್ಟು ಮೊಳಕೆ ಬರುವ ತನಕ ಯಾವುದೇ ತರಕಾರಿಗಳು ಅಥವಾ ಬೀಜಗಳು ಹಾಕಿದಾಗ ಮೊಳಕೆ ಬರುವ ತನಕ ಅದ್ರ ಮೇಲೆ ಏನಾದರೂ ಒಂದು ಮುಚ್ಚಿಡಿ, ಸ್ವಲ್ಪ ಮುಚ್ಚಿಡಿ ಅಂತಂದರೆ ಸೂರ್ಯನ ತಾಪಮಾನಕ್ಕೆ ಅದು ಡ್ರೈ ಆಗದಾಗೆ ತೇವಾಂಶ ಕಡಿಮೆ ಆಗಿದ್ರೆ ಮೊಳಕೆ ಬರದೇ ಇರುವಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಏನಾದರೂ ಪೇಪರ್ ಆಗ್ಬೋದು ಅಥವಾ ಹುಲ್ಲಿನಿಂದ ಆಗ್ಬೋದು, ಏನಾದರೂ ಒಂದು ಸಣ್ಣ ಮುಚ್ಚಿಗೆ ಮಾಡ್ತಕ್ಕಂಥದ್ದು ಕೂಡ ಭಾಳ ಮುಖ್ಯ. ಅದು ಮೊಳಕೆ ಒಡೆದ ನಂತರ ಖಂಡಿತ ಅದನ್ನು ಓಪನ್ ಆಗಿ ಬಿಡಲಿಕ್ಕೆ ಅವಕಾಶ ಇದೆ. ಇದಕ್ಕೆ ಪೂರಕವಾಗಿ ಮತ್ತೊಂದು ಪ್ರಶ್ನೆಯನ್ನು ಸೇರಿಸ್ತೇನೆ. ಒಂದು ಸರಿ ಎಲ್ಲ ಕಟಾವಾದ ನಂತರ ಅದೇ ಗ್ರೋ ಬ್ಯಾಗ್ ಅನ್ನು ಮತ್ತೆ ಮರುಬಳಕೆ ಮಾಡುವುದಿದ್ರೆ ಹೇಗೆ ಅಂತ? ಅದೇ ಇದನ್ನು ಮಾಡೋದಾದ್ರೆ ಆ ಮಣ್ಣನ್ನೆಲ್ಲ ನೀವು ಒಂದ ಅದರಲ್ಲಿ ಏನೂ ಸಿಂಪ್ಟಮ್ಸ್ ಇಲ್ಲ ಅಥವಾ ಯಾವ ರೋಗ ಇರಲಿಲ್ಲ, ಎರಡನೇದಾಗಿ ಯಾವುದೇ ಗಿಡಗಳು ಒಂಥರ ಸಣ್ಣ ಎಲೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿಲ್ಲ ಅಂತಕ್ಕಂಥದ್ದಿದ್ರೆ ಅದೇ ಮಣ್ಣನ್ನು ಪುನಃ ಬಳಸಿ, ಏನು ತೊಂದರೆ ಇಲ್ಲ. ಅದ್ರ ಜೊತೆಗೆ ಸ್ವಲ್ಪ ಸುಣ್ಣವನ್ನು ಹಾಕಿ ಅದನ್ನೆಲ್ಲ ರೀಪಾಟ್ ಮಾಡಿ, ಅವೆಲ್ಲವನ್ನೂ ಕೂಡ ರೀಪಾಟ್ ಮಾಡಿ ಸುಣ್ಣ ಹಾಕಿ ನೀವು ಹೊಸದಾಗಿ ಇನ್ನೊಂದು ಸತಿ ಗೊಬ್ಬರ ಹಾಕಿ ಒಂದೆರಡು ದಿವಸ ಬಿಸಿಲಿಗೆ ಹರಡಿಬಿಟ್ಟು ಅದ್ರ ಮೇಲೆ ಪ್ಲಾಸ್ಟಿಕ್ ಹಾಸಿ ಚೆನ್ನಾಗಿ ಬಿಸಿಲು ಹೋಗುವ ಹಾಗೆ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ತಗೊಳ್ಳಿ, ಅದನ್ನು ಪ್ಲಾಸ್ಟಿಕ್ ಹಾಕಿ ಸೋಲರೈಸೇಷನ್ ಅಂತ ಹೇಳಿ ಇದು ಸನ್ ಸೋಲರೈಸೇಷನ್ ಬಿಸಿಲಿಗೆ ಒಡ್ಡುವಂಥದ್ದು. ಬಿಸಿಲಿಗೆ ಖಾಲಿ ಒಡ್ಡಿದ್ರೆ ಆಗೋದಿಲ್ಲ, ಪ್ಲಾಸ್ಟಿಕ್ ಹಾಕಿ ಅದನ್ನ ಬಂದ್ ಮಾಡಿ ಸೈಡ್ನೆಲ್ಲ ಬಂದ್ ಮಾಡಿ ಇದು ಮಾಡಿ ಅದರಲ್ಲಿರ್ತಕ್ಕಂಥ ರೋಗಾಣು ಎಲ್ಲ ಕೂಡ ಸಾಯ್ತದೆ. ಆನಂತರ ಅದನ್ನ ಪುನರ್ಬಳಕೆ ಮಾಡಲಿಕ್ಕಾಗತ್ತೆ, ಅದ್ರ ಜೊತೆಗೆ ಸುಣ್ಣ ಕೂಡ ಸೇರಿಸ್ಕೊಳ್ಳಿ, ಹೊಸ ಗೊಬ್ಬರ ಸೇರಿಸ್ಕೊಳ್ಳಿ. ಇದೆಲ್ಲ ಮಾಡೋದ್ರಿಂದ ಅದ್ರ ಏನು ಸತ್ತೊಂದ್ರೆ ಮರುಬಳಕೆ ಖಂಡಿತ ಮಾಡಲಿಕ್ಕಾಗ್ತದೆ. ಅದನ್ನು ಒಂದು ವೇಳೆ ನಿಮಗೆ ಬರ್ತಕ್ಕಂಥ ಗಿಡಗಳು ತುಂಬ ಸೊರಗಿದೆ ಮತ್ತು ರೋಗ ಇದೆ ಅಂತಕ್ಕಂಥದ್ದಿದ್ರೆ ಅದನ್ನೆಲ್ಲ ತೆಗೆದು ಬಿಸಾಡೋದು ಬೇಡ. ನೀವು ತೆಂಗಿನ ಕಟ್ಟೆಗೆ ಹಾಕಿ ನಿಮ್ಮಲ್ಲೇ ಇರತಕ್ಕಂಥ ಬೇರೆ ಬೇರೆ ದೊಡ್ಡ ದೊಡ್ಡ ಮರಗಳಿರ್ತದಲ್ಲ ಮರಕ್ಕೆ ಅದನ್ನು ಬಳಕೆ ಮಾಡಿ ಹೊಸ ಮಣ್ಣನ್ನು ಹೊಸ ಪಾಟ್ ಮಿಕ್ಸರನ್ನು ಇದಕ್ಕೆ ತುಂಬಿಸಿ. ಬಹಳ ಸಂತೋಷ ಡಾಕ್ಟರ್ ಧನಂಜಯ ಅವರೇ. ತಾರಸಿ ಕೃಷಿ ಮತ್ತು ಕೈತೋಟ ಇವುಗಳಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ಹಲವು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಿರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೈತೋಟ ಹಾಗೂ ತಾರಸಿ ಕೃಷಿಯ ಸಾಧಕ ಬಾಧಕಗಳು ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಬಿ ಧನಂಜಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೆಲವು ಭಕ್ತಿಗೀತೆಗಳನ್ನು ಕೇಳೋಣ. ಪಿ ಸುಶೀಲ ಅವರು ಹಾಡಿದ ಗೀತೆ ಶ್ರೀ ಶಾರದೆ ಶುಭವರದೆ. ಈಗ ಕೇಳಿ ಸಂಗಡಿಗರೊಂದಿಗೆ ಬಿ ಆರ್ ಛಾಯಾ ಅವರು ಹಾಡಿದ ಭಕ್ತಿಗೀತೆ.